ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಶ್ರೋತೃ ಬಾಂಧವರಿ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-17 ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತ ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಗ್ರಾಮಲಕ್ಷ್ಮಿ. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಏ ಬಾರ್ವೇಲಿ ನೋಡಿಲಿ, ಪೀಟ್ ಪಿತಾನಿ ಸುರ ಮೈದಾನಿ ಅನ್ನ. ಏ ಲೇ ಅನ್ನ, ಯವ್ವಾ ಆ ಮೊಬೈಲ್ ಬಿಡ್ತೀಯನ್ನು ಕಟ್ಟಿಲ್ಲ ಒಂದೆರಡು, ಏನು ಹಿಡ್ಕೊಂಡು ಕುಂದಿರ್ತೀರಿ ನೋಡ್ಬೈಲಿ ಅಕ್ಕ. ಇಲ್ಬಾ ಇಲ್ಲಿ ಬೇಡ, ಇದು ಬೇಡ, ಚಕ್ಕ ಬರಾಡೋಣ, ಚಕ್ಕ ಬರಾಕ. 1, 2, 3, 4 ಹಾಕಿಡಿ ಇದನ್ನ, ಮುಂಚಿಪ್ಪಕ ತಗೋ ಅದನ್ನ ಹಾಕ್ತಾಳೆ ಹಾಕ್ತಾಳೆ. ಏ ಏನ ಕಲ್ಲವ್ವ, ಏನ್ ನಡೆಸಿ ಏನ್ ಕತ್ತಿ ಅಂತೀನಿ, ಆ ಮೊಮ್ಮಕ್ಕಳು ಕೂಡಿಸ್ಕೊಂಡು ಹುಯ್ಯಿ ಅಂತ ಬೈಯೋದು ಒಂದೇ ಕೆಲ್ಸ. ಬಾರ್ವೆ, ಏ ಇಲ್ಲಿ ನೋಡಿಲೇ ನಿಮ್ ದೊಡ್ಡವ್ ಬಂದ್ಲೇ, ಬಾ ಬಾ ಬಾ ಬಾ. ಏ ಬಾರ್ವೆ, ಇದೊಂದಿಟ್ಟು ನೀವೊಂದಿಟ್ಟ ಕಲಿಸ್ಕೊಡ್ಬೆ. ಏ ಹುಡುಗರ ಹೋಗ್ರಿ, ಅಲ್ದ ನಾನ ಒಂದಿಟ್ಟೇನೇನು ಚಿಪ್ಸ್ ಉಂಡಿ ಎಲ್ಲ ತಂದಿನ, ಇವ್ ತಗೋರಿ ತಿನ್ರಿ, ಅಲ್ಲಿ ಹೋಗಿ ಆರಾಮ ಮಣ್ಣ ಉಸುಕೈತಲ್ಲ ಅಲ್ಲಿ ಆರಾಮ ಕುಂತ ಆಟ ಆಡ್ರಿ. ಆ ನಡ್ರಿ ನಡ್ರಿ. ಏ ಆ ಫೋನ ಇಲ್ಲ ಇಟ್ಟು ಹೋಗ್ರಿ ಫೋನ್, ಅದನ್ನ ಮತ್ತೆ ಹಿಡ್ಕೊಂಡು ಹೋಕ್ಕವಲ್ಲ ಯವ್ವ ಇವು. ಬೇ ಇಲ್ಲಿ ನೋಡ್ಬಿ ಅದನ್ನ ಕಸ್ಕೋಬೆ, ನಿಂದು ಅಯ್ಯಯ್ಯ ನಿನ್ ಚೀಲ್ದೋಗಿಂದ ತಗೊಂಡ್ ಹೊಂಟ್ರ ನೋಡವ್ರು. ಇಲ್ಲ ಇಲ್ಲ ಇಲ್ಲ ಹುಡುಗರು, ಫೋನ್ ಇಲ್ಲೇ ಇಟ್ಟಾವ, ಅಲ್ಲಿಗೆ ಹೊರಗ ಆಟಕ್ಕೆ ಹೋಗ್ಯಾವ. ನೀ ಏನಟ್ಟ ಚಿಂತೆ ಮಾಡಕ್ ಹೋಗ್ಬೇಡ. ಅದ್ ಯಾಕ ಅಪರಿ ಹುಡುಗರ್ನ ಗೋಳ ಹಾಕೊಂಡ್ ಬೈ ಹಾಕತ್ತಿದ್ದಿ ಬೇ. ಇಲ್ಲಿ ನೋಡ್ಬೇ, ಈಗಿನ್ನು ಈ ಹುಟ್ಟು ಸುಟಿಗೆ ಬಂದಿದ್ವು ಆ ಈ ಹುಡುಗರ್ ಏನ್ ಮಾಡ್ಯಾವು ಅನ್ಬೇಕು 15 ದಿವಸ. ಯವ್ವ ಅದು ಮೊಬೈಲ್ ಹಿಡಿತಾವ, ಅದೇನ ಪಬ್ಬಜ್ ಅಂತ ನೋಡುವ ಆಟ, ಪಬ್ಬಜ್ ಪಬ್ಬಜ್ಜಿ. ಯವ್ವ ನಮ್ ಕಾಲ್ದೋಗ ನಮ್ಮ ಅಜ್ಜ ಅಜ್ಜಿ ಕುಂದಿರ್ಸ್ಕೊಂಡು ಚಕ್ಕ ಆಡೋದು, ಆಣೆಕಲ್ಲು ಆಡೋದು ಅವೆಲ್ಲ ಆಡ್ತಿದ್ವಿ. ಇವೇನ್ ಬೇ ಅವ್ ಯಾವ್ಯಾವ ಅಜ್ಜುಗಳು ಆಟ ಆಡ್ತಾರವ ಇವ. ನೀ ಆ ಪಬ್ಬಜ್ಜ ಪಿಬ್ಬಜ್ಜ ಅಂತ ಮಾತಾಡ್ಬೇಡ, ಅದೇನ್ ಮಾತಾಡ್ತಿ, ಅದಕ್ಕ ಪಬ್ಜಿ ಅಂತಾರ ಆಟಕ್ಕ. ಏನವಯ್ಯವ್ವ 24 ತಾಸು ಅದು ಮೊಬೈಲ್ ಹಿಡ್ಕೋತಾವು, ಹಿಂಗ ಗೋಣು ಹಿಡ್ಕೊಂಡು ಕುಂದಿರ್ತಾವು. ಯವ್ವ ಮೊನ್ನೆ ನನ್ನ ಹಿರಿಯ ನನ್ನ ದೊಡ್ಡ ಮೊಮ್ಮಗಳಿಗೆ ಎಣ್ಣೆ ಹಚ್ಚಿ ಕುತ್ತಿಗೆ ತಿಕ್ಕು ತನಕ ಕುತ್ತಿಗೆ ಬ್ಯಾನ್ ಮಾಡ್ಕೊಂಡಿತ್ತು, ನಿಂಗೇನ್ ಗೊತ್ತೈತಿ. ಅಲ್ಲ ನೀ ಚಟ ಯಾಕೆ ಹಚ್ಚಿ ಹೇಳ, ಹುಡುಗರಿಗೆ ಬಿಟ್ರೆ ಆಟ ಆಡ್ಕೊಂತಿರ್ತಾವ. ನೀ ಏನ್ ಮಾಡಿರ್ತಿ ಅವ್ವ? ಯಾಕ ಊಟ ಮಾಡವಲ್ಲು? ಹಿಡಿಯಪ್ಪಿ ಮೊಬೈಲ್ ಹಿಡ್ಕೊಳ, ನಾ ಊಟ ಮಾಡಿಸ್ತೇನೆ. ಹಿಡಿಯಪ್ಪಿ ಹಿಡಿಯಪ್ಪಿ ಅಂದ ಮಾಡಿರ್ತೀನಿ ನೀನು. ಯವ್ವ ನಾ ಹಂಗೇನು ಮಾಡಿರ್ದಿಲ್ಲ. ಇವು ಬರ್ತಾವ ಅಯ್ಯೋ, ನಮ್ಮ ಶಹರದಾಗ ಇಷ್ಟೊತ್ತಿನಾಗ ಹೊರಗೆಲ್ಲೂ ಕವಸುದಿಲ್ಲ ಅಂತಾವು. ಮೊಬೈಲ್ ಹಿಡ್ಕೊಂತಾವು ಕುಂದಿರ್ತಾವು, ಮೊಬೈಲ್ ಹಿಡ್ಕೊಂತಾವು ಕುಂದಿರ್ತಾವು. ಅಲ್ವೇ ಅಲ್ಲೇ ಪ್ಯಾಟಿ ಒಳಗೆ ಹೊರಗೆ ಹೋಗ್ಲಿಲ್ಲ ಅಂದ್ರೆ ಏನಾಯ್ತು? ಇಲ್ಲೇ ಚಂದಾಗಿ ತಾಟ ಐತಿ, ಹೊಲ ಐತಿ, ದನಕರ ಅದಾವು. ಅಕ್ಕ ಮೊನ್ನೆ ನಮ್ಮ ಆಕಳ ಇದೇತಿ ಬೇ, ಏನ್ ಚಂದ ಅದಾವ ಬೇ. ಅದಕ್ಕೆ ಚಂದ್ರಿ ಸುಬ್ಬಿ ಅಂತ ಹೆಸರಿಟ್ಟಿನಿ. ಅದ್ರ ಜೋಡಿ ಆಡ್ಬೇಕಿಲ್ಲ, ಅವ್ನ ಮುಟ್ಟಾಕ ಹೆದರ್ತಾವ ಬೇ ಈಗಿನ ಹುಡುಗರು. ಇಲ್ಲಿ ಕೇಳ, ನೀನ ಅವಕ್ಕ ಬ್ಯಾಡಾಗಿದ್ದ ಆಟ ಎಲ್ಲ ಕಲ್ಸಕ್ ಹೋಗಿ. ಈಗ ಕಲವ, ನೀನ ನಾನ ಸಣ್ಣವ್ರಿದ್ದಾಗ ಅದ್ ಏಟ್ ಆಟ ಆಡ್ತಿದ್ವಿ, ಪಗಡಿ ಅಂತ ಆಡ್ತಿದ್ವಿ. ಹಾವು ಏನೇ ಆಟ? ನಿನಗ ಹಾವು ಕಡಿಸಿ ಕೇಳ್ಬಿಡ್ತಿದ್ದಿಲ್ಲ? ಸರ ಕಡಿಸ್ತಿದ್ವಿ. ಅಯ್ಯವ್ವ ನೀ ಅಂತೂ ನನ್ಗೆ ಇನ್ನೂ ನೆನಪಾಯ್ತು ಬಿಡು. ಅಲ್ಲ ಆಮ್ಯಾಗ ನಿಚ್ಚಣಕಿನ ಹತ್ಸೇನೆ ಬಿಡು. ನೀನು ಹತ್ತಿಸಿದ್ದಿ ಆಮೇಲೆ ಬಿದ್ದುಕೊಳ್ಳಿ, ನೀನ್ ಚಪ್ಪಾಳ ಯಾಕೆ ನಗ್ತಿದ್ದಿ? ಯವ್ವ ನಾವ್ ನಗುದಕ್ಕ ಮಗ್ಲ ಮನೆಯವ್ರ ಸತಕ ಬಂದು ಕುಂದಿರ್ತಿದ್ರು. ಹೌದ್ ಹೌದ್ ಹೌದ್. ಅಂದ್ರ ಅಂತಾವ್ ಎಷ್ಟ ಆಟ ಇದ್ದು ಹೇಳ? ಪಗಡಿ, ಚೌಕಾಬಾರ, ಆಮೇಲೆ ಏನ್? ಇಲ್ಲಿ ಬಾ, ಇಲ್ಲಿ ಕುಂದಿರ್ಬಾ ನೀನು. ಇಲ್ಲ ಅಮ್ಮ ಏನ ಹೇಳಕಂತಾಳ ನೋಡು, ಕುಂದಿರ್ಬಾ. ಆ ಕುಂತಂದ ನಾವ ನೋಡ ನೋಡು, ಓಡ್ ಹೊಂಟ ಬಿಟ್ಟ. ಹ್ಮ್, ಹೇಳಿದ ಮಾತ ಎಲ್ ಕೇಳ್ತ ನಾವ್? ಹೇಳ, ಬಗಲಾಕೊಂಡ್ ಹೋಗ ಅದನ್ನ. ಏ ಅಪ್ಪ್ಯ ಒದರ್ಬೇಡ, ಬಾ ಇಲ್ಲಿ ಒಳಗ್ ಬಾ. ಇಲ್ಲ ಇಲ್ಲಿ ಏನ ಅಮ್ಮ ಏನ ಕಲಿಸ್ಕೊಡಕತ್ತಾಳ ನೋಡ್ ಬಾ. ಇಲ್ಲ ಅಪ್ಪ ಹೊಂಟ ಬಿಟ್ಟ ನೋಡ. ಅಪ್ಪ ಶಹರದಾಗ ಹೋಗಿ ಹೋಗಿ ಈಗ ಹಳ್ಳಿಗ್ ನಾಯಕ ಅಂತಾನ. ಅಲ್ಲಿ ನೋಡ ಕೈಯಾಗಿದ್ ಮೊಬೈಲ್ ಬಿಡಲ. ಇಲ್ಲ ಅಲ್ಲಿ ನೋಡು ಯವ್ವ ಒದ್ರದು ಈಗಿನ ಹುಡುಗರು ಏನ ಯವ್ವ ಮಾತ್ ಕೇಳ್ದಲ್ಲ. ಯವ್ವ ಇವ್ ಸಾಲಿ ಯಾವಾಗ ಶುರು ಆಗಿ ನನ್ನ ಮಗಳು ಊರ್ಗೆ ಹೊಕ್ಕಳಾಗೈತೆ ನೋಡವ. ಯವ್ವ ಕೇಳಿಲ್ಲ, ನಾನು ಈಗ ಅರ್ಧಕ್ಕ ಸುದ್ದಿ ಹೇಳಿದೆ. ಏನಂದ್ರ ಆಕಿ ನಮ್ ಗೆಳತಿ ಒಬ್ಬಕಿ ರೂಪಾ ವಸ್ತ್ರ ಅದಂತೇಳಿ, ಅವರು ಏನ್ ಮಾಡ್ಯಾರ ಅಂತಂದ್ರ ಉರಿ ಬುಟ್ಟಿ ಅಂತೇಳಿ ಒಂದು ಸಂಸ್ಥೆ ಶುರು ಮಾಡ್ಯಾರ. ಏನ್ ಬೇದ ಉರಿ ಬುಟ್ಟಿ ಅಂದ್ರೆ? ನೀವು ಒಲಿ ಹಚ್ಚಿ ಉರಿ ಅನ್ಕೋಬೇಡ. ನಾಂಗ ನನ್ನ 24 ವರ್ಷ ತಲೆಯಾಗ ಒಲಿ ಬುಟ್ಟಿ ಇವ ಇರ್ತಾವ ನನ್ನ, ಅದಕ್ಕಂತೀನಿ ನಾನು. ಉರಿ ಅಂದ್ರ ಒರಿಜಿನಲ್ ಅಂದ್ರೆ ನಮ್ಮ ಸಾಂಪ್ರದಾಯಿಕ, ನಮ್ಮ ಮೂಲಭೂತವಾದಂತ. ಬುಟ್ಟಿ ಅಂದ್ರ ಈ ಆಟಿಕೆಗಳನ್ನೆಲ್ಲ ತುಂಬಾಕ ನಾವು ಬುಟ್ಟಿ ಇಟ್ಕೊಂತೀವಿ, ಬುಟ್ಟಾಗ ಆಟಿಕೆ ಒಗಿತೀವಿ. ಹಂಗ ಈ ಸಾಮಾನ ಎಲ್ಲ ಹಾಕೋದು ಬುಟ್ಟಿ. ಹಂಗ ಸಾಂಪ್ರದಾಯಿಕ ಆಟಿಕೆಗಳನ್ನ ಬೆಳೆಸಬೇಕು, ಈಗಿನ ಹುಡುಗರಿಗೆ ಅವು ಗೊತ್ತಾಗ್ಬೇಕು ಅಂತ ಹೇಳಿ ಉರಿ ಬುಟ್ಟಿ ಅಂತ ಸಂಸ್ಥೆ ಶುರು ಮಾಡ್ಯಾರ. ನೋಡವ ಆಕಿ ಈ ಸುಟಿ ಒಳಗೇನು ಸಾಲಿ ಬಿಡ್ತಾವಲ್ಲ ಹುಡುಗರಿಗೆ, ಆ ಹುಡುಗರೆಲ್ಲ ಬರ್ತಾವ. ನೀಗೇನ್ ಇಷ್ಟೋ ಮಟ ನಂಗೆ ಭಾಷಣ ಕೊಟ್ಟಿದ್ ನೋಡು, ನಿನ್ನ ಮೊಮ್ಮಕ್ಳು ಮೊಬೈಲ್ ಹಿಡಿತಾವ ಮೊಬೈಲ್ ಹಿಡಿತಾವ ಅಂತ. ಈ ಮಕ್ಕಳ ಕಡೆಯಿಂದ ಮೊಬೈಲ್ ಚಟ ದೂರ ಮಾಡಬೇಕು ಅಂತಂದ್ರ ನಮ್ಮ ಸಾಂಪ್ರದಾಯಿಕ ಕಲೆ ಆಟಿಕೆ ಚೌಕಾಬಾರ ಚಕ್ಕಾಮನಿ ನಾವೆಲ್ಲ ಕೋರ್ದ ಆಡ್ತಿದ್ದಿಲ್ಲ, ಕುಂಟೆ ಬಿಲ್ಲೆ ಆಡ್ತಿದ್ವಿ. ಇಂಥವನ್ನೆಲ್ಲ ಆಟಗಳನ್ನ ಮಕ್ಕಳಿಗೆ ಕಲಿಸ್ಕೊಡ್ಲಿಕ್ಕೆ ಅವರೊಂದು ಸಂಸ್ಥೆ ಮಾಡ್ಯಾರ. ಇಂಥವೆಲ್ಲ ಮಾಡಕ್ಬೇ. ಈಗಿನ ನೋಡಿದಿಲ್ಲ ಯಾಪರಿ ಚೀರ್ತೆ ಯವ್ವ ಇದು. ಯವ್ವ ಗಿಡ್ ಬಾಳ ಬೆರಿಕೈತಿವೆ ಇದು, ಕೈಯಾಗಿನ ಮೊಬೈಲ್ ಬಿಡದ ಇಲ್ಲದ. ನೀವೊಂದ್ ಕೆಲ್ಸ ಮಾಡ, ಈ ನಮ್ ಗೆಳತಿಂದ ಮಾತು ಕೇಳಾಟ ಕೇಳ, ಏನೇನ್ ಇದ್ರಾಗ ಕಲಿಸ್ತಾರ, ಯಾಕ ಕಲಿಸ್ತಾರ, ಈ ಆಟ ಆಡೋದ್ರಿಂದ ಹುಡುಗರು ಬುದ್ಧಿ ಎಷ್ಟು ಚುರುಕ್ ಆಕೇತಿ, ನೆನಪಿನ ಶಕ್ತಿ ಏಟ್ ಹೆಚ್ಚಾಕೇತಿ, ಅದನ್ನೆಲ್ಲಾನು ಈ ನಮ್ ಗೆಳತಿ ಹೇಳ. ಇದನ್ನಟ್ಟು ಕೇಳ, ಆಮ್ಯಾಗ ನಾಳೆ ನೀನು ಎಲ್ಲ ಹುಡುಗರನ್ನ ಕರ್ಕೊಂಡು ನಮ್ ಗೆಳತಿ ಮನೆಗೆ ಹೋಗ, ಒಂದ್ ಪುಟ್ಟಿ ತಗೊಂಡು ಹೋಗ, ಎಲ್ಲ ಕಲಿಸ್ತಾಳ. ಕಲ್ಸೋದ್ ಅಟ್ಟ ಅಲ್ಲ, ಮತ್ತ ನಿನ್ ಮೊಮ್ಮಕ್ಳು ಊರಾಗ ಹೋಗಿ ಇದ ಆಟ ಆಡ್ಬೇಕು ಅಂದ್ರ ಅವನ್ನ ಆಟದ ಸಾಮಾನು ಕೊಟ್ಟು ಕೊಡ್ತಾರ. ಹೌದಲ್ಲ, ಕೇಳು ನಡಿಬೇ ಹಂಗಾರ. ರೂಪಾ, ಈಗ ತಾವು ಓರಿ ಬುಟ್ಟಿ ಅನ್ನುವಂತ ಒಂದು ಸಂಸ್ಥೆಯನ್ನ ಹುಟ್ಟಾಕೊಂಡಿದ್ದೀರಿ, ಏನು ಇದರ ಉದ್ದೇಶ, ಯಾವಾಗ ಶುರು ಮಾಡಿದ್ರಿ ಇದನ್ನ? ನಾವು ಕರೋನಾ ಟೈಮ್ದಲ್ಲಿ ನಾನು ನಮ್ಮ ಮಕ್ಕಳು ನಮ್ಮ ಅಕ್ಕ ತಂಗಿಯರೆಲ್ಲಾರು ಮನೆಗೆ ಬಂದಾಗ ಆಟ ಆಡ್ತಿದ್ವಿ. ಎಷ್ಟು ಟೈಮ್ ಕಳಿತಿದ್ವಿ ಅಂದ್ರ ಎಲ್ಲಾರು ಮಜಾ ಬರ್ತಿತ್ತು, ಆಮೇಲೆ ಅದರಿಂದ ಕಲಿಯೋದು ಬಹಳ ಇರ್ತಿತ್ತು. ಆವಾಗ ಹುಡುಗರು ಮೊಬೈಲ್ನಾಗ ಹಿಡ್ಕೊಂಡು ಕುಂದಿರ್ತಿದ್ರು, ಒಂದೊಂದ್ ದಿವ್ಸ ನಾವು ಆಡೋದು ಬಿಟ್ರೆ ಅವ್ರ ಕೈಯಾಗ ಮೊಬೈಲ್ ಬಂದ್ಬಿಡ್ತಿತ್ತು. ಆವಾಗ ವಿಚಾರ ಮಾಡಿದ್ವಿ, ನಾವೇ ಇಷ್ಟು ಅದರಿಂದ ಬೆನಿಫಿಟ್ಸ್ ತಗೊಳಕತ್ತೀವಿ, ಯಾಕೆ ಬೇರೆ ಹುಡುಗರ್ಗನು ಇದನ್ನ ಹೇಳ್ಕೊಡ್ಬಾರ್ದು. ಆಜು ಬಾಜು ಹುಡುಗರು ಬರ್ತಿದ್ರು, ಕೆಲವೊಂದು ಗೊತ್ತಿದ್ದು ಕೆಲವೊಂದು ಗೊತ್ತಿರ್ಲಿಲ್ಲ, ಸ್ವಲ್ಪ ಹೆಚ್ಚಿಗೆ ಗೊತ್ತಿತ್ತು ನಮಗೆ ಆಟಗಳಿಂದ. ನಾವು ಅಜ್ಜಿ ಮನೆಗೆ ಹೋದಾಗ ಎಲ್ಲ ಆಡಿದ್ದು ನಮಗೆಲ್ಲ ನೆನಪಾಗಿ ಅವ್ನ ಆಟ ಆಡ್ತಿದ್ವಿ. ಆವಾಗ ನಾನು ನಮ್ಮ ಅಕ್ಕ ರಶ್ಮಿ ಸದಾಶಿವ ಅಂತ ನಮ್ಮ ಅಕ್ಕ, ನಾನು ಮತ್ತೆ ನಮ್ಮ ಅಕ್ಕ ಕೂಡಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡೋಣ, ನೋಡೋಣ ಸಣ್ಣಗೆ ಸ್ಟಾರ್ಟ್ ಮಾಡೋಣ ಹೆಂಗ್ ಬರ್ತೈತಿ ಅಂತ. ಚಲೋ ರೆಸ್ಪಾನ್ಸ್ ಸಿಕ್ತು ಮಂದಿಯಿಂದ, ಅದು ಎಲ್ಲಾರ್ಗು ಅದು ಬೇಕಾಗೈತಿ, ಆದ್ರೆ ಅವ್ರ ಕೈಗೆ ಸಿಗ್ತಾ ಇಲ್ಲ. ಹಿಂಗಾಗಿ ನಾವೇ ಒಂದು ಕಂಪ್ನಿ ಮಾಡಿಕೊಂಡು ಸಣ್ಣಗಾಗಿ ಸ್ಟಾರ್ಟ್ ಮಾಡಿದ್ದೀವಿ ಮೇಡಮ್. ಅದು ಬೆನಿಫಿಟ್ಸ್ ಸ್ಪೋರ್ಟ್ಸ್ ಬಹಳ ಅದಾವೆ. ಈಗ ಆಟ ಆಡ್ತಿದ್ದೆ ಅಂತ ಹೇಳಿದ್ರಿ ಅಲ್ಲ ರೂಪ, ಯಾವ ಆಟ ಆಡ್ತಿದ್ರಿ ನೀವು ಈ ಕೋವಿಡ್ ಟೈಮ್ನಾಗ? ನಾವ್ ಆಡ್ತಿರೋದು ಒಂದೆರಡನೇ ಅಳಿಗುಳಿ ಮನೆ ಒಂದಿತ್ತು, ಚೌಕಾಬಾರ ಇತ್ತು, ಏಳು ಮನಿ ನಾಲ್ಕು ಮನಿದು ಈ ತರದ ಚಕ್ಕಮಣಿ ಚಕ್ಕಮಣಿ, ಆಮೇಲೆ ಆಣೆಕಲ್ಲು, ಇಂಥ ಆಟಗಳನ್ನ ಆಡ್ತಿದ್ವಿ, ಗೋಟಿ ಇಂಥವ್ ಆಡ್ತಿದ್ವಿ. ಆಮೇಲೆ ಬರ್ತಾ ಬರ್ತಾ ಅದ್ರ ಬಗ್ಗೆ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಎಲ್ಲೆಲ್ಲಿ ಯಾವ್ಯಾವ ಆಟ ಸಿಕ್ತಿದ್ವು, ಯಾರ್ಯಾರ ಅಜ್ಜಿಗಳು ಯಾವ್ಯಾವ ಆಡ್ತಿದ್ರು, ಹಳ್ಳಿಯೊಳಗೆ ಯಾವ್ಯಾವ ತರದಿದ್ದು, ಎಲ್ಲಿ ಹೋದಲ್ಲೆಲ್ಲ ಅದೇ ತಲೆಗ್ ನಡೀತಿತ್ತು, ಯಾರ ಕಡೆಯಿಂದ ಏನ್ ಇನ್ಫಾರ್ಮೇಶನ್ ಸಿಗ್ತೈತಿ ಅಂತ ಹೇಳಿ ಆಲ್ಮೋಸ್ಟ್ ಒಂದ್ ವರ್ಷ ಅದನ್ನ ಮಾಡಿದ್ವಿ. ಆಮೇಲೆ ಈಗ 40+ ಆಟಗಳನ್ನ ನಾವು ತಯಾರು ಮಾಡ್ಕೊಂಡಿವಿ ಕಳಿಸ್ಬೇಕು ಅಂತ. ಈಗ 20 ನಾನ್ ನಿಮ್ಗ ಹೇಳ್ಬೋದು ಬಾಯಲ್ಲಿ ಹೇಳ್ಬೇಕಂದ್ರೆ, ಅಳಗುಳಿ ಮನೆ ಆಯ್ತಾ, ಅದ ಅಳಗುಳಿ ಮನೆ ಅಂದ್ರೆ ಒಂದು ತಾಲೂಕಾ ವೈಸ್ ಒಂದೊಂದು ಹೆಸರು ಚೇಂಜ್ ಮಾಡ್ಕೊಂಡು ಆಟ ಆಡ್ತಾರೆ. ನಾವು ಅಳಗುಳಿ ಮನೆ ಅಂತೀವಿ, ಇನ್ನೊಂದ್ ಕಡೆ ಇನ್ನೊಂದ್ ಹೇಳ್ತಾರೆ, ಅದರ ರೂಲ್ಸ್ ಚೇಂಜ್ ಮಾಡ್ಕೊಂಡು ಆಟ ಆಡ್ತಾರೆ. ಅದು ಕುರಿ ಮತ್ತು ಹುಲಿ, ಟವರ್ ಆಫ್ ಬ್ರಹ್ಮ, ನವಕಂಗಾರಿ, ಪಗಡೆ, ಆಣೆಕಲ್ಲು, ಚೌಕಾಬಾರ, ಹಾವು ಏಣಿ, ಬುಗುರಿ, ಇಂಡಿಯನ್ ಚೆಸ್, ಗೋಟಿ, ಟೈಗರ್ ಟೈರ್, ಈ ತರ ಲಗೋರಿ ಔಟ್ಡೋರ್ ಗೇಮ್ಸ್ ಅಂದ್ರೆ ಲಗೋರಿ, ಅದ್ರೊಗೂ ಹುಲಿ ಕುರಿ ಬರ್ತೈತಿ, ಖೋಖೋ, ಕಬಡ್ಡಿ, ನಾಲ್ಕ್ ಮನೆ ಆಟ, ಟಚ್ ಮಿ ನಾಟ್, ಕುಂಟಲ್ಪಿ, ಹಾಪ್ ಸ್ಕಾಚ್, ಸ್ಕಿಪ್ಪಿಂಗ್, ಆಮೇಲೆ ಕಣ್ಣು ಕಟ್ಕೊಂಡು ಆಡೋದು ಆಟ, ಜಿಗಿಯೋದು ಆಟ, ಹಗ್ಗ ಎಳೆಯೋ ಆಟ, ಇಂಥಗಳು 40+ ಆಟಗಳನ್ನ ನಾವು ಒಂದು ಲಿಸ್ಟ್ ಮಾಡಿವಿ ಮ್ಯಾಮ್. ಈಗ ರೂಪ ಅವ್ರ, ನೀವು ಚಿಕ್ಕವರಿದ್ದಾಗ ನಾವು ಚಿಕ್ಕವರಿದ್ದಾಗ ಇದರಲ್ಲಿ ಒಂದು 60-70% ಆಟಗಳನ್ನ ನಾವು ಆಡಿವಿ. ಆಮೇಲೆ ಆಮೇಲೆ ನಾವು ಪ್ರಬುದ್ಧರಾಗಿ ದೊಡ್ಡವರಾಗಿ ಆದ್ಮೇಲೆ ಇವು ನಮ್ಮಿಂದ ದೂರ ಆದವು. ಆದ್ರೆ ನಮ್ಮ ಮಕ್ಕಳಿಗೆ ಇವ್ಯಾವ ಆಟಗಳ ಪರಿಚಯನೇ ಇಲ್ಲ. ಈಗ ಪರಿಚಯ ಮಾಡಿ ಕೊಡಬೇಕು ಅಂದಾಗ ನೀವು ಏನೆಲ್ಲ ಪ್ರಯತ್ನ ಮಾಡಿದ್ರಿ? ಮೊದಲು ಮೊಬೈಲ್ ಇರ್ಲಾರ್ದಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದು ಈ ಆಟಗಳು. ಈಗ ಮೊಬೈಲ್ ಬಂದಾಗಿಂದಂತೂ ಹಿಂಗ್ ರ್ಯಾಪಿಡ್ ಆಗಿ ಚೇಂಜ್ ಆಗೈತೆ ಅಂದ್ರೆ ಮೊಬೈಲ್ ಒಂದ್ ಬಿಟ್ರೆ ಉಳ್ಕಿದ್ ಯಾವ ಕಡೆನೂ ಲಕ್ಷ ಇಲ್ಲ ಹುಡುಗರಿಗೆ. ಈಗ ಹುಡುಗರಿಗೆ ಆಕ್ಚುಲಿ ನಾನ್ ಕಂಡು ಹಿಡ್ಕೊಂಡಿದ್ದಂದ್ರ, ನಾನು ವರ್ಕ್ಶಾಪ್ಸ್ ಮಾಡ್ತೀನಿ, ಅಲ್ಲೇ ಇಲ್ಲೇ ಹೋಗಿ ಹುಡುಗರಿಗೆ ಹೇಳ್ತೀನಿ ಸ್ಕೂಲ್ ಕಾಲೇಜಸ್ ಹೋದಾಗ, ನನಗೆ ಅಬ್ಸರ್ವೇಶನ್ ಆಗಿದ್ದಂದ್ರೆ ಹುಡುಗರು ಇಂಟ್ರೆಸ್ಟೆಡ್ ಅದಾರ, ಹುಡುಗರ್ಗೆ ಬೇಕಾಗಿತ್ತದ, ಆದ್ರೆ ಅವ್ರ ಕೈ ತನ ತಲುಪಿಸುವಂತ ಮಾಧ್ಯಮ ಇಲ್ಲ. ಈಗ ದೊಡ್ಡವ್ರಿಗೂ ಅವರು ಹೆಲ್ಪ್ಲೆಸ್ ಅದಾರ, ಅವ್ರು ಎಲ್ಲಿ ಹುಡುಕ್ಬೇಕು, ಎಲ್ಲಿ ಬೇಕು ಅವ್ರಿಗೆ ಆಟಗಳು, ಇವನು ಎಲ್ಲಿ ಹುಡ್ಕೊಂಡು ನಾವು ಅಂತೇಳಿ. ಅದೇ ಒಂದು ಕೆಲಸ ಮಾಡೋದು, ಅವರಿಬ್ಬರ ಮಾಧ್ಯಮವಾಗಿ ಕೆಲಸ ಮಾಡೋದೇ ನಮ್ಮ ಕಂಪನಿ ಓರಿಬುಟ್ಟಿ. ಓರಿಬುಟ್ಟಿ ಕಂಪನಿ, ಓರಿ ಅಂದ್ರೆ ಒರಿಜಿನ್, ನಮ್ದೇ ಒರಿಜಿನಲ್ ಆಗಿ ಏನಿರೋದು, ಬುಟ್ಟಿ ಬುಟ್ಟಿ ಅಂದ್ರೆ ಆಟಿಕೆ ಸಾಮಾನು ಹಾಕಿಡೋದು ಬುಟ್ಟಿ, ಎರಡು ಕುಡಿಸಿ ನಾವು ಇಟ್ಟಿದ್ದ ಹೆಸರು ಓರಿ ಬುಟ್ಟಿ ಅಂತ. ಈಗ ಈ ಒಂದು ಓರಿ ಬುಟ್ಟಿಯ ಒಂದು ಸಹಾಯದಿಂದ ನೀವು ಎಲ್ಲೆಲ್ಲಿ ಹೋಗಿ ಮಕ್ಕಳಿಗೆ ಈ ತರದ ಆಟಗಳ ಪರಿಚಯ ಮಾಡಿಕೊಡ್ತಾ ಬಂದಿರಿ? ಮಾಡೀನಿ ಮೇಡಮ್, ನಮ್ದು ವರ್ಕ್ಶಾಪ್ಸ್ ಅಂತ ಇಡ್ತೀನಿ, ಹಾಲಿಡೇಸ್ ಅಲ್ಲಿ ಅಂತೂ ಮಸ್ತ್ ನಡೀತೈತಿ. ಏಪ್ರಿಲ್ ಮೇ ದಾಗಂತೂ ನಮ್ದು ವರ್ಕ್ಶಾಪ್ಸಿಗೆ ಬರ್ತಾರೆ, ಒಂದೆರಡು ಎರಡೂವರೆ ತಾಸು ಔಟ್ಡೋರ್ ಗೇಮ್ಸ್ ಒಂದ್ ನಾಲ್ಕು ಆಡಿಸ್ತೀನಿ, ಒಳಗ ಒಂದ್ 5-6 ಕವರ್ ಮಾಡ್ತೀನಿ ಆಟಗಳನ್ನ, ಬೋರ್ಡ್ ಗೇಮ್ಸ್ ಅವನ್ನೆಲ್ಲ ಬೋರ್ಡ್ಸ್ ನಾವೇ ಮಾಡ್ಸಕತ್ತೀವಿ, ಈಗ ಕಾಯಿನ್ಸ್ ಬೋರ್ಡ್ಸ್ ಎಲ್ಲ ಮಾಡಿಸಿ ರೆಡಿ ಇಟ್ಟಿವಿ. ಅದರಿಂದ ಹುಡುಗರಿಗೆ ಕಲಿಸ್ತೀನಿ, ಒಂದ್ಸಲ ಕಲಿಸಿ ಅವ್ರಿಗೆ 2 ರೌಂಡ್ ಆಟ ಆಡ್ತಾರ, ಅವ್ರು ಆಡಿದ ಮೇಲೆ ಗೊತ್ತಾಗ್ತೈತಿ ಎಲ್ಲಿ ಡಿಫಿಕಲ್ಟಿ ಬರಾಕತ್ತಾವ ಅಂತ. ಅವ್ರದ್ದು ಏನ್ರ ಡೌಟ್ಸ್ ಇದ್ರೆ ಕೇಳ್ತಾರೆ, ಕೇಳಿ ಅವ್ರು ಫುಲ್ ಅವ್ರು ಕಲ್ಕೊಳ್ಳೋತನ ಮಾಡಿ ವರ್ಕ್ಶಾಪ್ ಮಾಡೋದು ಒಂದ್ ವೇ. ಇನ್ನೊಂದಂದ್ರೆ ಸ್ಕೂಲ್ ಕಾಲೇಜಸ್ ಕರೀತಾರ, ಅಲ್ಲಿ ಡೆಮೋ ಕೊಡಕ್ ಹೇಳ್ತಾರ, ಡೆಮೋ ಕೊಟ್ಟು ಆಮೇಲೆ ರೆಸಾರ್ಟಿಗೆ, ಈಗ ಹೆಂಗ್ ಗೇಮ್ ಝೋನ್ ಅಂತ ಮಾಡಿರ್ತಾರ ಪ್ರತಿಯೊಂದು ಅಪಾರ್ಟ್ಮೆಂಟ್ ಅಲ್ಲಿ ಆಮೇಲೆ ರೆಸಾರ್ಟ್ ಅಲ್ಲಿ ಮಾಡಿರ್ತಾರಲ್ಲ, ಆ ತರ ಕರೀತಾರ ಕೆಲವೊಬ್ರು. ಈಗ ಇದರಿಂದ ಇಂಥ ಆಟಗಳನ್ನ ಆಡೋದ್ರಿಂದ ಮಕ್ಕಳಲ್ಲಿ ಏನು ಬದಲಾವಣೆ ಆಗ್ತದ ಅಂತ ಹೇಳ್ತೀರಿ? ಈಗ ತಾವು ಮಾತಾಡ್ತಾ ಒಂದು ಈ ಮೊಬೈಲು ದೂರದರ್ಶನ ಇದ್ರ ಗೀಳು ಕಡಿಮೆ ಆಗ್ತದ ಅಂದ್ರಿ, ಇದ್ರ ಜೊತೆಗೆ ಮೊದ್ಲೇದಂದ್ರೆ ಮೊಬೈಲ್ ಬಿಡೋದು, ಅದು ಅದಂತೂ ದೊಡ್ಡ ಮೇಜರ್ ಹೆಲ್ಪ್ ಆಗುತ್ತೆ. ಆಮೇಲೆ ಸ್ಕಿಲ್ ಡೆವಲಪ್ ಮಾಡ್ತಾವ್ರಿ ಮೇಡಮ್, ಈಗ ಥಿಂಕಿಂಗ್ ಕೆಪಾಸಿಟಿ ಬೆಳಿತೈತಿ, ಮೆಮೊರಿ ಪವರ್ ಬೆಳಿತೈತಿ, ಆಮೇಲೆ ಸ್ಟ್ರಾಟಜಿಕಲಿ ಹೆಂಗ್ ಅದನ್ನ ಸಾಲ್ವ್ ಮಾಡ್ಬೇಕು ಅನ್ನೋ ಕೆಪಾಸಿಟಿ ಬರ್ತೈತಿ, ಆಮೇಲೆ ಕಣ್ಣು ಮತ್ತು ಕೈಗಳ ಕೋಆರ್ಡಿನೇಷನ್ ಬರ್ತೈತಿ. ಆಮೇಲೆ ಈಗ ಅಜ್ಜಿಗಳು ಸಹ ಅದನ್ನ ಆಡೋದ್ರಿಂದ ಇವ ಸೆಲ್ಸ್ ಇರ್ತಾವ, ಡೆಡ್ ಸೆಲ್ಸ್ ಇದ್ರೆ ಅವ್ ಆಕ್ಟಿವೇಟ್ ಆಗ್ತಾವ, ಅವು ಜೀವಂತ ಆಗ್ತಾವ, ಅವಾಗ ಅವ್ರಿಗೆ ಮನಸ್ಸಿಗೆ ಖುಷಿ ಇದ್ದಾಗ ಅವು ಬೇರೆ ಎಲ್ಲ ಪ್ರಾಬ್ಲಮ್ಸ್ ತಂತಾನೆ ಸಾಲ್ವ್ ಆಕೋಂತ ಹೋಗ್ತಾವ. ಆಮೇಲೆ ಡಿಸಿಷನ್ ಮೇಕಿಂಗ್ ಬರ್ತೈತಿ ಹುಡುಗರಿಗೆ, ಓ ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಅಂತೇಳಿ ಕರೆಕ್ಟ್ ಆಗಿ ಡಿಸಿಷನ್ ಮೇಕಿಂಗ್ ಬರ್ತೈತಿ. ಆಮೇಲೆ ರೂಲ್ಸ್ ಫಾಲೋ ಮಾಡುವಂತ ಗುಣ ಬರ್ತೈತಿ, ರೂಲ್ಸ್ ಬ್ರೇಕ್ ಮಾಡಿದ್ರೆ ಆಟ ಮುಂದುವರಿಯಲ್ಲ, ಅದಕ್ಕೆ ನಾವು ರೂಲ್ಸ್ ಫಾಲೋ ಮಾಡ್ತಾ ಆಡ್ಬೇಕು ಅನ್ನೋದು ಬರ್ತೈತಿ. ಆಮೇಲೆ ಸೋಲನ್ನ ಗ್ರೇಸ್ಫುಲಿ ಆಗಿ ನಾವು ಹೆಂಗ್ ಒಪ್ಕೋಬೇಕು ಹುಡುಗರು, ನಾವು ಗ್ರೇಸ್ಫುಲಿ ಆಗಿ ನಾವು ಸೋಲನ್ನು ಸಹ ಹೆಂಗ್ ಒಪ್ಕೊಂಡು ನೆಕ್ಸ್ಟ್ ಗೇಮಿಗೆ ಪ್ರಿಪೇರ್ ಹೆಂಗ್ ಆಗ್ಬೇಕು, ಅದರದ ಓವರ್ಕಮ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಾರೆ ಹುಡುಗರು. ಆಮೇಲೆ ಈ ಆಟಗಳಿಂದ ನೇಚರ್ ಫ್ರೆಂಡ್ಲಿ ಆಟಗಳು, ಏನು ಹಾರ್ಮ್ ಇಲ್ಲ ಯಾವ್ದು, ಆಮೇಲೆ ಮಿನಿಮಮ್ ರಿಸೋರ್ಸ್ ಅಲ್ಲಿ ಆಟ ಆಡ್ಬೋದು, ಎಕ್ಸ್ಪೆನ್ಸಿವ್ ಇಲ್ಲ, ಏನು ಇದ ಜಾಸ್ತಿ ಬೇಕಾಗಿಲ್ಲ. ಮೊದ್ಲು ಹುಡುಗರು ಹಳ್ಳಿ ಹುಡುಗರು ಮಣ್ಣಲ್ಲಿ ಕಲ್ಲಲ್ಲಿ ತಗೊಂಡು ಆಡುವಂತ ಆಟಗಳು, ಇವು ಕೊರದಾಡ್ತಿದ್ರು, ಕಲ್ಲಿಟ್ಟಾಡ್ತಿದ್ರು, ಆಣೆಕಲ್ಲಿಗೆ ಏನ್ ಬೇಕು ಮೇಡಮ್, ಬರೀ ಕಲ್ಲುಗಳು ಎಸೆದಾಡು. ಆದ್ರೆ ಬೆನಿಫಿಟ್ಸ್ ಎಷ್ಟಿದಾವ್ ಅಂದ್ರೆ, ಆ ಆ್ಯಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಆಗುತ್ತೆ, ಕ್ವಿಕ್ ಆಗ್ತಾರ. ಎರಡು ತಗೋಬೇಕಂದ್ರೆ ಎರಡೇ ತಗೋತಾರ, ಮೂರು ತಗೋಬೇಕಂದ್ರೆ ಮೂರೇ. ಅದು ಆಲ್ರೆಡಿ ಮೈಂಡ್ ಅಲ್ಲಿ ಓಡ್ತಿರ್ತೈತಿ, ಅದ್ ಥಿಂಕಿಂಗ್ ಪವರ್ ಜಾಸ್ತಿ ಆಗ್ತೈತೆ. ಅವಾಗ ಅದನ್ನಾದಾಗ ಮೆಮರಿ ಜಾಸ್ತಿ ಆಗ್ತೈತಿ, ಮೆಮರಿ ಜಾಸ್ತಿ ಆದಾಗ ಮನಸ್ಸಿಗೆ ಖುಷಿ ಇರ್ತೈತಿ. ಹಿಂಗಾಗಿ ಎಲ್ಲಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಚಲೋ ಆದ್ರೆ ಸ್ಟಡೀಸ್ ಅಲ್ಲೂ ಆರಾಮಂಗೆ ಮಾಡ್ಕೊಂತಾರ, ಡಿಪ್ರೆಷನ್ ಇರಂಗಿಲ್ಲ. ಮೊದ್ಲಿನ ಕಾಲದ ಮಂದಿಗೆ ಎಲ್ಲಿ ಡಿಪ್ರೆಷನ್ ಅನ್ನೋ ವರ್ಡ್ ಗೊತ್ತಿತ್ತು, ಈಗ ಮೊಬೈಲ್ ಅನ್ನೋದು ಪೂರ್ತಿಯಾಗಿ ಒಂದು ರೀತಿಯಲ್ಲಿ ಮನುಷ್ಯನ ಮಾತಿನಿಂದ ದೂರ ಇಡ್ಲಿಕ್ಕತ್ತದ. ಮಾತುಗಳು ಕೂಡ ಈಗ ಕಡಿಮೆ ಆಗ್ಯದ, ಸಂಬಂಧಗಳು ಮಾತುಗಳು. ಮೊದ್ಲು ಮನೆಯೊಳಗ ಮಕ್ಕಳು ಒಬ್ರಿಗೊಬ್ರು ಮಾತಾಡ್ತಿದ್ರು, ಈಗ ಅದೊಂದು ಮಕ್ಕಕ್ಕೆ ಮೊಬೈಲ್ ಇಡ್ಕೊಂಡು ಇದೊಂದು ಮಕ್ಕಕ್ಕೆ ಇಡ್ಕೊಂಡಾಗ ಹಂಗಾಗಿ ಅದು ಕಡಿಮೆ ಆಗ್ತದೆ. ಎಲ್ಲಾ ಕಡಿಮೆ ಆಗ್ಯದ ಮೇಡಮ್, ನೆಮ್ಮದಿ ಕಡಿಮೆ ಆಗೈತಿ, ಮಂದಿಯೊಳಗ ಸಹನೆ ಕಡಿಮೆ ಆಗೈತಿ, ಈ ವೇಳೆ ಇಲ್ಲ, ಬಾಂಧವ್ಯ ಒಬ್ರಿಗೊಬ್ರು ಬಾಂಧವ್ಯ ಇಲ್ಲ. ಅದನ್ನೆಲ್ಲ ನುಂಗ್ ಹಾಕ್ತಿರೋದು ನಮ್ದು ಮೊಬೈಲ್. ಅದನ್ನ ಒಂದನ್ನ ದೂರ ಇಡಕಂದ್ರೆ ಇಂಥವೆಲ್ಲ ನಾವು ಹುಡುಗರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋಗ್ಬೇಕು. ಈಗ ನಾವು ಮಾಡಿಸ್ಲಿಲ್ಲ ಅಂದ್ರೆ ಇನ್ನೊಂದ್ ಎರಡು ಪೀಳಿಗೆಗೆ ಇವು ಇಲ್ಲೇ ಅಳದ್ ಹೋಗ್ತಾವ, ಮುಂದುವರಿಯೋದಿಲ್ಲ. ಮತ್ತೆ ಈಗ ನೀವು ಶಾಲೆಗಳಿಗೆಲ್ಲ ಹೋಗಿ ಭೇಟಿ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ಲ, ಡೆಮಾನ್ಸ್ಟ್ರೇಷನ್ ಅದೆಲ್ಲ ಮಾಡ್ತೀನಿ ಅಂತ. ಈಗ ಅವ್ರೇನಾದ್ರೂ ನಿಮ್ಗೆ ಇಂಥ ಆಟಿಕೆಗಳು ನಮಗ್ ಸಿಗ್ತಾ ಇಲ್ಲ, ನಮ್ಮ ಸ್ಕೂಲಿನ ಇದಕ್ಕೆ ಬೇಕು ಅಂದ್ರೆ ನೀವು ಪ್ರೊವೈಡ್ ಮಾಡ್ತೀರಾ ಹೆಂಗ? 100% ಮೇಡಮ್, ಎಲ್ಲ ನಾವೇ ಹೇಳಿ ಮಾಡಿಸ್ತಾ ಇದೀವಿ. ಈಗ ನಮ್ದು ಪ್ರೊಡಕ್ಷನ್ಸ್ ಚಲೋ ಸ್ಟಾರ್ಟ್ ಆಗೈತಿ, ಮಂದಿ ಇನ್ನೂ ಜಾಗೃತ ಆಗ್ಬೇಕು, ಕರಿಬೇಕು. ಅವ್ರಾಗೆ ತಂದು ಏನೋ ನಾವ್ ಹೇಳಕ್ ಹೋದಾಗ ಏನ್ ಕೆಲವೊಂದ್ ಕಡೆ ನನಗೆ ಹೆಂಗ್ ರೆಸ್ಪಾನ್ಸ್ ಸಿಗ್ತದೆ ಅಂದ್ರೆ ಏನೋ ಮಾಡಕ್ ಬಂದಾರಪ್ಪ ಇವರು, ಏನೋ ಮಾಡಕ್ ಬಂದಾರ ಅಂತ ಹೇಳಿ ಅದು ನನಗ್ ಬೇಜಾರು ತರೋದು ಮನಸ್ಸಿಗೆ. ನಾವು ಆಕ್ಚುಲಿ ಇದು ನಮ್ಗೆ ಬೆನಿಫಿಟ್ ಅಂತೂ ಏನೂ ಇಲ್ಲ, ಸೋಷಿಯಲ್ ವರ್ಕ್ ಅಂತೇ ಆಗಕತ್ತೈತಿ ಈಗ. ಅದರಿಂದ ನಾವು ಇಷ್ಟು ಕೆಲಸ ಮಾಡಿದ್ದಕ್ಕೆ ಬೆನಿಫಿಟ್ಸ್ ಬೇಕು. ಹುಡುಗರಿಗೆ ಏನೇನು ಮಾಡಬೇಕು ಅಂತಂದ್ರೆ ಮಂದಿ ಜಾಸ್ತಿ ಜಾಸ್ತಿಯಾಗಿ ಕೂಡ್ಕೋಬೇಕು, ಸ್ಪ್ರೆಡ್ ಆಗಬೇಕು ಇದು. ಆಮೇಲೆ ಇದು ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಸು, ಲೈಬ್ರರಿ, ಸ್ಕೂಲ್ ಕಾಲೇಜಸ್ಗೆ ಹೋಗ್ಬೇಕು, ಗೌರ್ಮೆಂಟ್ ಕಾಲೇಜಸ್, ಆಫೀಸಸ್ಗೆ, ಪಂಚಾಯತ್ಗೆ, ಎಲ್ಲ ಕಡೆ ಹಾಕ್ಬೇಕನ್ನೋ ಆಸೆ ಐತಿ ನಮಗೆ. ಅದಕ್ಕೆಲ್ಲರೂ ಅಧಿಕಾರಿಗಳು ಇನ್ಸ್ಟಿಟ್ಯೂಷನ್ಗಳು ನಮಗೆ ಹೆಲ್ಪ್ ಮಾಡಿದ್ರೆ ಅನುಕೂಲ ಆಗ್ತೈತಿ. ಬಹುಶಃ ಇದು ಈ ಬೇಸಿಗೆ ಶಿಬಿರಗಳು ಏನು ಇರ್ತಾವಲ್ಲ ಈ ಮಕ್ಕಳದ್ದು, ಅಲ್ಲಿ ಕೂಡ ಇದು ಬಹಳಷ್ಟು ಪ್ರಯೋಜನಕಾರಿ ಅಂತ ಅನಿಸ್ತದೆ. ಯಾಕಂದ್ರೆ ಅಲ್ಲಿ ಬೇರೆ ಆಟಗಳನ್ನ, ಬೇರೆ ಚಟುವಟಿಕೆಗಳನ್ನ ಹಮ್ಮಿಕೊಂಡಿರ್ತಾರ. ಅದ್ರ ಜೊತೆಗೆ ಇಂಥವು ಈಗ ಹಾವು ಏಣಿ ಆಟ ಅಂತೂ ಅದು ಎಷ್ಟು ಇಂಟ್ರೆಸ್ಟ್ ಬರುದು ನಮ್ಗೆ, ಇವತ್ತಿಗೂ ಅದು ಆಡುವಂತ ಉಮೇದ್ ಇರ್ತದ. ಹಂಗಾಗಿ ಮತ್ತೆ ಈ ಪಗಡೆ ಅಂತ ಏನ್ ಹೇಳಿದ್ರಿ ನೀವು, ಪಗಡೆನ ಇವತ್ತಿಗೂ ಕೂಡ ಈ ದೀಪಾವಳಿ ಸಂದರ್ಭದಲ್ಲಿ ಆಡ್ತಾರೆ ಕೆಲವು ಟ್ರೆಡಿಷನಲ್ ಫ್ಯಾಮಿಲಿಗಳಲ್ಲಿ. ಇವತ್ತಿಗೂ ಕೂಡ ಇದು ಪಗಡೆ ಪಟ್ಟ, ಆಮೇಲೆ ಆ ರಾಜ ಕುದುರಿ ಅವು ಎಲ್ಲ ಇವೆ ಎಷ್ಟೋ ಜನರಲ್ಲಿ. ಆದ್ರೆ ಇವು ನೀವ್ ಹೇಳಿದಂಗೆ ಲಭ್ಯ ಇಲ್ಲ ಅನ್ನೋದು ಒಂದು ಕೊರತೆ. ನಾವೇ ಇಬ್ರೇ ಮಾಡ್ಕೊಂತಂದ್ರೆ ಎಷ್ಟಂತ ಮಾಡಿವಿ, ಅದು ಮುಂದುವರಿಬೇಕಂದ್ರೆ ಬಹಳಷ್ಟು ಜನ ಕೂಡ್ಕೋಬೇಕು. ಆಮೇಲೆ ಅದನ್ನ ಗುರ್ತಾ ಇಡ್ಬೇಕು, ಅದ್ರದ್ದು ಬೆನಿಫಿಟ್ಸ್ ಏನಂತ ಹೇಳಿ ಗುರ್ತಾ ಹಿಡ್ಕೊಂಡು ಮುಂದೆ ಮಂದಿ ಮುಂದೆ ಬರಬೇಕು. ಇದು ನೀವು ಶಿಕ್ಷಣ ಇಲಾಖೆಗೆ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇಂತಲ್ಲಿ ಇದು ಮುಟ್ಟಿದಾಗ ಇದನ್ನ ಒಂದು ಪಠ್ಯೇತರ ಚಟುವಟಿಕೆಯಾಗಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಕಾಲೇಜ್ ಅಂದ್ರೆ PUC ಅಪ್ ಟು PUC ಹುಡುಗರಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಹೆಚ್ಚು ನಮ್ಮ ಪ್ರೈಮರಿ ಅಂಡ್ ಹೈಯರ್ ಪ್ರೈಮರಿ ಮಕ್ಕಳಿಗೆ ಇದು ಹೆಚ್ಚು ಖುಷಿ ಕೊಡ್ತದೆ. ಮತ್ತೆ ಇನ್ನೊಂದು ನೀವು ಹೇಳಿದ್ರಿ, ನಮ್ಮ ವಯೋವೃದ್ಧರಲ್ಲಿ ಕೂಡ ಇದು ಒಂಥರ ಬೇಜಾರು ಪಟ್ಕೊಂಡಿರ್ತಾರೆ ಜೀವನದೊಳಗೆ, ಏಕತಾನತೆ ಇರ್ತದೆ, ಅಂತವ್ರಿಗೆ ಈ ಆಟಗಳು ಖುಷಿ ಕೊಡ್ತಾವ. ಅದಕ್ಕೆ ನಾನು ಹೇಳೋದು, ಒಂದು ಪಾರ್ಕ್ ಅಲ್ಲಿ ಒಂದು ಝೋನ್ ಮಾಡಿದ್ರೆ ವಿತ್ ಲೈಬ್ರರಿ. ಈಗ ಹೆಂಗ್ ಕೇರಂ ಇಡ್ತಾರ, ಚೆಸ್ ಇಡ್ತಾರ, ವಿಶ್ವನಾಥನ್ ಆನಂದ್ ಒಂದು ಸ್ಕೂಲಿಗೆ ಹೋಗಿ ಒಂದು ಚೆಸ್ ಅನ್ನು ಒಂದು ಪ್ರೋಗ್ರಾಮ್ ನಡೆಸಿದಾಗ ಈಗ ನಮ್ಮ ಭಾರತ ವರ್ಲ್ಡ್ ಚಾಂಪಿಯನ್ ಆಗಿ ಹೊರಗೆ ಬಂತು, ಹುಡುಗರಿಗೆ ಇಂಟ್ರೆಸ್ಟ್ ಬಂತು. ಹಂಗ ಯಾರೊಳಗೆ ಏನ್ ಟ್ಯಾಲೆಂಟ್ ಇರ್ತೈತಿ ಅನ್ನೋದು ಗೊತ್ತಾಗಲ್ಲ. ಅವಾಗ ನಾವು ಹುಡುಗರಿಗೆ ಅದನ್ನ ಕಲಿಸ್ಕೊಟ್ಟಾಗ ಅದು ಅದೇ ಮುಂದುವರ್ಕೊಂಡು. ಈಗ ಅಣೆಕಲ್ ಅಂತ ಕಾಂಪಿಟೇಷನ್ ನಡೆದೈತಿ ಆಲ್ರೆಡಿ ಇಂಟರ್ನ್ಯಾಷನಲ್ ಲೆವೆಲ್ಗೆ, ನಮ್ಮ ಹುಡುಗರಿಗೆ ಗೊತ್ತಿಲ್ಲ ಅಣೆಕಲ್ ಅಂದ್ರೆ ಏನು ಅಂತಾರ. ಆಲ್ರೆಡಿ ಈಗೆಲ್ಲ ಕಾಂಪಿಟೇಷನ್ ಸ್ಟಾರ್ಟ್ ಆಗಿವೆ, ಅದು ಹೊರ ದೇಶದಲ್ಲ, ಅದು ನಮ್ಮ ದೇಶದ್ದು, ಇವೆಲ್ಲ ಆಟಗಳು ನಮ್ಮ ದೇಶದ್ದು ಇವು. ಅದನ್ನ ಹೊರಗಿಂದ ನಾವು ಕಲ್ಕೊಳ್ಳೋದಕ್ಕಿಂತ, ಅವ್ರ ಹೊರಗಿಂದ ಅವ್ರ ತಮ್ಮ ಲೆವೆಲ್ ಹಾಕೊಳ್ಳೋಕ್ಕಿಂತ ಇದು ನಮ್ದು ಅಂತ ನಾವು ಆಲ್ರೆಡಿ ಹೇಳ್ಬೇಕಾಗ್ತದೆ. ಅಂದ್ರೆ ಇದು ಒಬ್ಬ ವ್ಯಕ್ತಿಯಿಂದ ಅನ್ನೋಕ್ಕಿಂತ ಒಂದು ಸಾಂಘಿಕ ಪ್ರಯತ್ನ ಆದಾಗ ಇದಕ್ಕೆ ಹೆಚ್ಚು ಯಶ ಸಿಗ್ತದೆ ಅಂತ ತಮ್ಮ ಅನಿಸಿಕೆ. ಈಗ ಇದು ಅಲ್ಲದೇನೆ ತಾವು ಮತ್ತೇನು ಕಾರ್ಯಚಟುವಟಿಕೆ ಮಾಡ್ತೀರಿ ರಶ್ಮಿ ಅವರು? ಇದೇ ನಮ್ದು ಮೇನ್ ಪ್ಯಾಷನ್ ಅಂತ ಹೇಳ್ಬೋದು. ಇದನ್ನೇ ನಾವು ಹಳೆಯ ಆಟಗಳನ್ನ ಆದಷ್ಟು ಇನ್ನ ಯಾವ್ಯಾವ ಅದಾವ ನಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರೆ ಸ್ವಾಗತವಾಗಿ ಹೋಗ್ತೀವಿ, ಕಲ್ಕೊಂತೀವಿ ಹೊಸ ಆಟಗಳನ್ನ. ನಮಗೂ ಅದೇ ಇನ್ನು ಸಣ್ಣ ಹುಡುಗರಂಗನೇ ಕಲ್ಕೋಬೇಕನ್ನೋ ಆಸೆ. ಯಾವ್ಯಾವ ಯಾರ್ಯಾರ ಕಡೆ ಅದಾವ ನಮ್ಗೆ ಹಳೆ ಕಾಲದ್ದು ಅಂದ್ರೆ, ಮತ್ತೆ ಹವ್ಯಾಸಗಳು ಏನದ ತಮಗ? ನಾನು ಕವನ ಬರಿತೀನಿ, ನಾನು ಡ್ರಾಮಾಸ್ಗಳು ಮಾಡ್ತೀವಿ, ಹಿಂಗೆ ಆಕ್ಟಿವ್ ಆಗಿ ಇರ್ತೀವಿ ನಾವು. ಅಂದ್ರೆ ನಿಮ್ಮ ಮೂಲ ಓದು ವಿದ್ಯಾಭ್ಯಾಸ ಎಷ್ಟು? ನಂದು ಡಿಪ್ಲೊಮಾ ಆಗಿದೆ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್. ನಾನು ಗುಲ್ಬರ್ಗಾದಲ್ಲಿ ನಂದೆಲ್ಲ ಎಜುಕೇಶನ್ ಆಯ್ತು, ಆಮೇಲೆ ಮದ್ವೆ ಆಯ್ತು, ಧಾರವಾಡಕ್ ಬಂದ್ವಿ, ಸ್ವಲ್ಪ ವರ್ಷ ಮನೆ ಇದು ಎಲ್ಲ ಬಿಟ್ವಿ, ಈಗ ಮಕ್ಕಳು ದೊಡ್ಡವರಾಗ್ಯಾರ, ಒಂದ್ ಸ್ವಲ್ಪ ಕೈ ಖಾಲಿ ಆಗಾಕತ್ತೈತಿ. ಅದಕ್ಕಿಂತ ಏನಾದ್ರ ಹವ್ಯಾಸಗಳು ಬರೆಯೋದಂತೂ ಕವನಗಳನ್ನ ಬರಿತೀನಿ ಅವಾಗ ಅವಾಗ. ನಮ್ ತಂದೆ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ್ ಅಂತ, ಅವರು ದೊಡ್ಡ ಸಾಹಿತಿ, ಎಲ್ಲಾ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದವ ಅವ್ರಿಗೆ. ಅವರಿಂದ ನಾವು ಕಲ್ಕೊಂಡಿದ್ದು ಅಂತಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು, ಏನಾದ್ರೂ ಕಲ್ಕೊಂತ ಇರ್ಬೇಕು, ಮಾಡ್ಕೊಂತ ಇರ್ಬೇಕು. ಹೌದೌದು, ಅದೇ ಅದೇನೆ ಇದು ಸಂಶೋಧನೆ ಅನ್ನುವ ಒಂದು ಗೀಳು ಬಂದಿದ್ದ ಬಹುಶಃ ನಿಮ್ಮ ಅಪ್ಪನ ಬಳುವಳಿ. ಈಗ ರೂಪಾ ಅವ್ರ, ಇಂಥವೇನಾದ್ರೂ ಕಾರ್ಯಚಟುವಟಿಕೆ ಮಾಡ್ಬೇಕು, ಒಂದು ಹೊಸತನ ಮಾಡ್ಬೇಕು, ಸಮಾಜ ಮುಖಿಯಾಗಿ ಬೆಳಿಬೇಕು, ಸಮಾಜಕ್ಕೇನೋ ಕೊಡ್ಬೇಕು ಅಂತಂದಾಗ ನಿಮ್ಮ ಮನೆಯಲ್ಲಿಯ ಜನರ ಒಂದು ಸಹಕಾರ ಇದು ಕೂಡ ಬಹಳ ಮುಖ್ಯ ಆಗ್ತದ. ಹೆಂಗದ ಮನೆಯೊಳಗ? ಮನೆಯೊಳಗ ನಮ್ಮ ಅತ್ತೆ ಅದಾರ, ನಮ್ಮ ಮಾವ, ನಮ್ಮ ಹಸ್ಬೆಂಡ್, ನನ್ನ ಮಗ ಅದಾನ. ನಮ್ಮ ಅತ್ತೆ ಮಾವಾಗ ವಯಸ್ಸಾಗೈತಿ, ಆದ್ರೂ ಅವ್ರು ನಾನು ಎಲ್ಲರೂ ಹೋಗ್ತೀನಿ ಅಂತಂದ್ರೆ ನೂರಕ್ಕೆ ನೂರು ನನಗ ಸಪೋರ್ಟ್ ಮಾಡ್ತಾರ. ನಂದು ವರ್ಕ್ಶಾಪ್ ಮನೆಯಲ್ಲೇ ಮಾಡೋದ್ರಿಂದ ನಾನು ಎಲ್ಲರೂ ನಮ್ದು ಬರೋ ಟೈಮಿಗೆ ಎಲ್ಲ ತಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ನನಗೆ ಅನುಕೂಲ ಮಾಡ್ಕೊಟ್ಬಿಡ್ತಾರ. ಅಷ್ಟ ಸಪೋರ್ಟ್. ವರ್ಕ್ಶಾಪ್ಗೆ ನಿಮ್ಗೆ ಮನೆಗೆ ಮಕ್ಳು ಬಂದಿರ್ತಾರ? ಹೌದು, ಮನೆಗೆ ಕರಿತೀನಿ. ಹಿಂಗಾಗಿ ನನಗ ಅನುಕೂಲ ಆಗ್ತೈತಿ. ದೊಡ್ಡ ಹಾಲ್ ಐತಿ, ಅದನ್ನ ನೋಡೆ ನನಗೆ ಐಡಿಯಾ ಬಂದಿದ್ದು ಇಲ್ಲೇ ಮಾಡ್ಬಿಡೋಣ. ಆಮೇಲೆ ನಾವು ಎಲ್ರಿ ಶಾಪ್ಸ್ ಇಡ್ಬೇಕು, ಇದ್ಬೇಕಂದ್ರೆ ಒಬ್ಬರ ಹೆಲ್ಪರ್ ಅನ್ನ ಇಟ್ಕೊಂಡಿವಿ. ಈ ವರ್ಕ್ಶಾಪ್ ಗಳನ್ನ ಮಾಡ್ಬೇಕಾದಾಗ ಇದ್ರಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಕೇಳುಗರು ಯಾರಾದ್ರೂ ಇಷ್ಟಪಟ್ರೆ ಅವರಿಗೆ ನಮಗ ವಿಳಾಸ, ದೂರವಾಣಿ ಸಂಖ್ಯೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಹೇಳ್ತೀರಾ? ನಂದು ಮನೆ ಇರೋದು ಸನ್ಮತಿ ನಗರ್ನಲ್ಲಿ, 133 ದಾನೇಶ್ವರಿ, ಸೆಕೆಂಡ್ ಕ್ರಾಸ್, ಥರ್ಡ್ ಮೇನ್, ಸನ್ಮತಿ ನಗರ್, ಧಾರವಾಡ ಅಂತ. ನನ್ನ ಫೋನ್ ನಂಬರ್ ಇರೋದು 7019276778. 7019276778 ಇದು ನಿಮ್ಮ ದೂರವಾಣಿ ಸಂಖ್ಯೆ. ಅಂದ್ರೆ ಯಾರಾದ್ರೂ ಪಾಲಕರು ಈಗ ರಜೆ ಇರ್ತದೆ ಅಥವಾ ಮಕ್ಕಳಿಗೆ ಇಂಥದ್ರಲ್ಲಿ ಆಸಕ್ತಿ ಇರ್ತದೆ ಅಂತವ್ರು ಕಲಿಬೇಕು, ಮಕ್ಕಳಿಗೆ ಕಲಿಸ್ಬೇಕು ಅಂದ್ರೆ ನಿಮಗ್ ಫೋನ್ ಮಾಡಿ ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬಹುದು. ಮುಂದಿನ ಯೋಜನೆ ಏನ್ ಇಟ್ಕೊಂಡಿದ್ದೀರಿ? ಯೋಜನೆ ಅಂದ್ರೆ ನನ್ನ ದೊಡ್ಡದಂದ ಕನಸನ ಐತದು. ನಂಗು ಎಲ್ಲ ಒಂದ್ ಯೂನಿವರ್ಸಿಟಿನೇ ಆಗ್ಬೇಕು, ಅದ್ರದ ಎಲ್ಲಾ ಬೆನಿಫಿಟ್ಸ್ ಹೇಳ್ಬೇಕು, ಅದ್ ಎಲ್ಲಿಂದ ಅದ್ರದ ಸಂಸ್ಕೃತಿ ಎಲ್ಲಿಂದ ಬಂದೈತಿ ಅನ್ನೋ ಕಲ್ಚರ್ ಹೇಳ್ಬೇಕು, ಯಾರ್ಯಾರು ಆಡ್ತಿದ್ರ ಅದನ್ನ ಅಂತ ಹೇಳ್ಬೇಕು, ಅದು ನಮ್ ದೇಶದ್ದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ಬೇಕು. ನನ್ನ ಆಸೆ ಐತಿ ಮೇಡಮ್, ಅದು ಆದ್ರೆ ಒಳ್ಳೇದು. ಅಲ್ಲ, ಇದು ನೀವ್ ಈಗಾಗ್ಲೇ ಹೇಳ್ದಂಗೆ ಇದು ಒಂದ್ ಕೈಯಿಂದ ಆಗುವ ಕೆಲಸ ಅಲ್ಲ, ಇದಕ್ಕೆ ಸಾಂಘಿಕ ಪ್ರಯತ್ನ ಬೇಕು. ಹಂಗಾದಾಗ ಇಂತ ಒಂದು ನಮ್ಮ ಕಲೆಗಳು ಉಳಿಲಿಕ್ಕೂ ಸಾಧ್ಯ, ಬೆಳಿಲಿಕ್ಕೂ ಸಾಧ್ಯ, ಮತ್ತೆ ಇದರ ಒಂದು ಲಾಭವನ್ನ ಜನರು ಪಡಿಲಿಕ್ಕೂ ಸಾಧ್ಯ ಆಗ್ತದ. ಈ ನಿಮ್ಮ ಕನಸು ಸಾಕಾರಗೊಳ್ಳಿ ಅಂತ ನಾವು ಹಾರೈಸ್ತೀವಿ ರೂಪಾ ವಸ್ತ್ರದವ್ರ. ಒರಿ ಬುಟ್ಟಿ ಎಲ್ಲರ ಮನೆ ಮನೆಗಳಲ್ಲಿ ತಲುಪ್ಲಿ, ಜನ ಇದರಿಂದ ಆಟ ಆಡಿ ಖುಷಿ ಪಡ್ಲಿ. ನೀವು ಹೇಳ್ದಂಗೆ ಹಲವಾರು ಆರೋಗ್ಯಕರ ಬೆಳವಣಿಗೆಗಳು ಇದರಲ್ಲಿ ಇವೆ, ಮತ್ತೆ ಈ ಮೊಬೈಲ್ ವ್ಯಸನದಿಂದ ದೂರ ಆಗ್ಲಿಕ್ಕೆ ಇದೊಂದು ಉತ್ತಮ ಹವ್ಯಾಸ ಮಕ್ಕಳಿಗೆ. ಮಲ್ಲಕ್ಕ, ಈ ಯಾಕೆ ಹೇಳಿದ್ರಲ್ಲ ಹೇಳ್ಕೊ, ಇನ್ನೊಂದ್ ನೆನಪತ್ತ. ಈಗ ಮಾವಿನ ಹಣ್ಣು ಸುಗ್ಗಿ ಅವ, ಎಲ್ಲಾರ ಮನ್ಯಾಗು ಮಾವಿನ ಹಣ್ಣು ನೋಡಿ ನೀನ್. ನಮ್ಮ ಮನೆ ಅಂಗಳದಾಗ ನೋಡಬಾರ್ವಿ, ಬರೀ ಒಣಗಿದ ಗೊಪ್ಪ ತುಂಬ್ಯಾವೇ. ಯಾಕಂತ ಕೇಳ ನೀನು, ಇವು ಬಂದಿದ್ವಲ್ಲ ನನ್ ಮಕ್ಳು, ಓಣೆಗಿನ್ನು ಎಲ್ಲಾ ಹುಡುಗರು ಕೂಡಿ ಗೊಪ್ಪದ ಆಟ ಕಲ್ಸ್ಯಾರ. ಹಂಗಂದ್ರ ಒಂದ್ ರೌಂಡ ಕೊರಿಬೇಕಂತ ಅವೆಲ್ಲ ಒಣಗಿದ ಗೊಪ್ಪ ಇಡ್ಬೇಕಂತವ. ರೌಂಡ್ ಅನ್ ಪಾಟಿಗಲ್ ತಗೊಂಡು ಅದಕ್ಕೆ ಬೀಸಾನೆ ಬೀಸ್ ಹೋಗದ್ರ ಗೊಪ್ಪ ಎಷ್ಟು ಹೊರಗೆ ಹೋಗ್ತಾವ ನೋಡು. ಅವು ತಮಗಂತ ಎಷ್ಟು ಗುಪ್ಪಿ ಮಾಡ್ಯಾರ್ವಿ, ಮತ್ ಜಗಳ ಅವಕ್ಕ. ಯಾರೇ ಹಣ್ಣಿಗೆ ಜಗಾಡೋದ್ ಕೇಳಿವಯವ, ಇವು ಗೊಪ್ಪಗ್ ಜಗಾಡ. ಅದು ಒಂದ್ ಆಟದ ಕಲೆ. ಈ ನಮ್ಮ ರೂಪಾ ವಸ್ತ್ರದ್ ಅವ್ರು ಹೇಳಿದ ಮಾತು ಕೇಳಿದಿಲ್ಲ ನೀನ್. ಈಗ ನಾನ ಬಂದದ ವಿಷಯನ ಬೇರೆ ಇತ್ತ. ಅಲ್ಲ, ನಾನು ಆ ಸಂಜೆ ಮುಂದೆ ನಿಮ್ ಮನೆ ಕಡೆ ಬಂದಿದ್ನ, ಒಂದ್ ನಾಕ್ ಮಂದಿ ಯಾರ ಹೆಣ್ಮಕ್ಳು, ಅದೇನ ಯುದ್ಧದ್ದು ಅದೇನೋ ಹೇಳಕತ್ತಿದ್ರಿ, ಯಾರ್ ಬಿ ಅವ್ರು? ಅದನ್ನ ನಿಂಗ್ ಹೇಳಕಂತ ಬಂದಿದ್ನ ನಾನು. ನೀ ನೋಡಿದ್ರಿ ಮೊಮ್ಮಕ್ಕಳನ್ನ ಕೂಡ ನಾ ಗುಂಪು ಹಾಕೊಂಡ ಈ ಮಾತಾಡ್ಕೊಂತ ಕುಂತಿ. ಈಗ ನೀನ್ ಆಟ ಪೇಪರ್ ಗಿಪ್ಪರು ಟಿವಿ ಸುದ್ದಿ ರೇಡಿಯೋ ಸುದ್ದಿ ಓದ್ತೀಯೋ ಕೇಳ್ತೀಯೋ ಏನು ನನ್ ಗೊತ್ತಿಲ್ಲ ನೋಡು. ಇಲ್ವೇ, ರೇಡಿಯೋ ಹಚ್ಚಿರ್ತೀನಿ, ಅದು ವಾರ್ತಾ ಬರ್ತೈತಿ. ವಾರ್ತಾದಾಗ ಅಷ್ಟ ನಮ್ಗ ಈ ಟಿವಿ ಗಿವಿ ನೋಡಾಕ ಟೈಮ್ ಇರ್ತದ ಬಿಡ್ವೆ. ಇಲ್ಲಿ ನೋಡ ವಾರ್ತಾರ ಕೇಳ್ತಿ, ಇಲ್ಲ ಕಾಶ್ಮೀರದಾಗ ಆಗಿದ ಗದ್ಲ ಏನಾಗ ಪಾಪ ಇವಾಗನ ಜೀವ ಚುರ್ರಿ ಅಂತ ಯವ್ವ. ಅಲ್ವೇ ನೋಡಾಕ ಹೋದ ಮಂದಿನ ಹಿಂಗ ಕೊಲ್ತಾರ ಅಂದ್ರ ಅವ್ರ ಮನಸ್ಸರಿ ಎಷ್ಟು ಕ್ಯಾಟ್ ಇರ್ಬೇಕು ಬೇ ಯವ್ವ. ಅಲ್ಲ, ಆ ಹೆಣ್ಮಕ್ಳು ಮುಂದ ಅವ್ರ ಗಂಡ್ಮಕ್ಳನ್ನ ಕೊಂದ್ರ ಅಂದ್ರ ಆ ಹೆಣ್ಮಗಳು ಕುಂಕ್ ಮಾಡಿಸ್ದಂಗ ಹೌದಿಲ್ಲ ಯವ್ವ. ನಮ್ಮ ಓಣ್ಯಾಗ ನಾಕ್ ಮಂದಿ ಹೋಗ್ಯಾರ, ಅವ್ರ ಇಡೀ ದಿವ್ಸ ದೇವ್ರ ಪೂಜಾ ಮಾಡಿ ಅಳುದು ನೋಡಿದ್ರ ನಾನ ಹೋಗಿ ಅಲ್ಲಿ ಎಲ್ಲಾರನು ಕೊಂದ್ ಬರ್ಲಿನ ಅನ್ನೋಷ್ಟ ಘನ ತ್ರಾಸ ಆಗಿತ್ತವ ಯವ್ವ. ಬಿಟ್ರಿ ನೀ ಹೋಗಾಕಿನ ಬಿಡಕಲ್ಲವ. ಹೋಗ್ಬೇಕವಿ ನೋಡಿಲೆ, ಬರೇ ದಗದ ಮಾಡಿದ್ನ ಮನ್ಯಾಗ ಕುಂತ ಕೆಲಸ ಮಾಡಿದ್ನ ಅಂದ್ರ ದಗದ ಅಲ್ಲಿದು ದೇಶ ಸೇವಾ ಮಾಡ್ಬೇಕು ನೋಡು. ಅದು ಬೇಡವ, ನನ್ನ ಕಡಿಂದ ಮಾಡಾಕ ಆಗವಲ್ತಂತ ತಿಳ್ಕೊ ನೀನು. ಆದ್ರ ಕುಂತಲ್ಲೇನ ಆ ಭಗವಂತಗ ಯಪ್ಪ ತಂದೆ, ನಾ ಅಲ್ಲಿ ಗಡಿ ಕಾಯಕತ್ತಾರಲ್ಲ ಅವ್ರನ್ನ ಸುರಕ್ಷಿತವಾಗಿಡಪ್ಪ ಅಂತ ಬೇಡ್ಕೊಳ್ಳುವಷ್ಟರೆ ನಮ್ಮಲ್ಲಿ ಬರ್ಬೇಕು ನೋಡಿ. ಅಲ್ಲ ತಲವ, ಆ ಹೆಣ್ಮಕ್ಳು ಪಾಪ ತಮ್ಮ ಗಂಡಂದ್ರಿರ್ಬೋದು, ಅಪ್ಪಂದ್ರಿರ್ಬೋದು, ಅಣ್ಣ ತಮ್ಮಂದ್ರಿರ್ಬೋದು, ಅಂತವ್ರಿಗೆ ದೂರದ ಗಡಿ ಕಾಯ್ಲಿಕ್ಕೆ, ದೇಶ ರಕ್ಷಣೆ ಮಾಡ್ಲಿಕ್ಕೆ ತಮ್ಮ ಜೀವ ತ್ಯಾಗ ಮಾಡಿ ಕಳ್ಸ್ಕೊಟ್ಟ. ಮೂನ್ ಬೇ ಕಳ್ಸು ಮುಂದೆ ಎಷ್ಟು ಮಧ್ಯ. ಮತ್ ನಾ ಇತ್ತಿತ್ತಲಾಗ ಪೇಪರ್ನಾಗ ಓದಿದ್ದೆ ಏನಂದ್ರ, ಮದುವೆ ಆಗಿ 3 ದಿವಸ, 1 ವಾರ ಮನೆ ಗೃಹ ಪ್ರವೇಶಕ್ಕಂತ ಬಂದ ಹುಡುಗ ಊರಿನಿಂದ, ಇಲ್ಲ ಯುದ್ಧಕ್ಕೆ ಕರ್ದಾರ, ನೀ ಗೃಹ ಪ್ರವೇಶ ಆಮೇಲೆ ಮಾಡ್ಕೋ ಅಂತಂದ್ರ ಗೃಹ ಪ್ರವೇಶನ ಕ್ಯಾನ್ಸಲ್ ಮಾಡಿ ಹೊಳ್ಳಿ ಗಡಿ ಕಾಯ್ಲಿಕ್ಕೆ ಹೋತ. ಅಯ್ಯ ಪಾಪ ಯವ್ವ. ಅಂದ್ರ ಹಿಂಗ ಹೋಗಿದ್ದ ಹುಡುಗರು ಅವರು ಮಾಡೋ ದೇಶ ಸೇವೆ ಮುಂದ ನೀನು ನಾನು ಮಾಡೋದು ಏನೈತೆ? ಏನೂ ಅಲ್ಲಿ ಬಿಡ್ಬೇ, ಇದು ಏನೂ ಅಲ್ಲಿ ಹೇಳಿದ್ನೆಲ್ಲ ಇಟ್ಟ ನೋಡು, ಕಾಯಪ್ಪ ದೇವ್ರ ಅಂತ ಹೇಳಿ ಬೇಡ್ಕೊಳ್ದು ಅಂತ ನೋಡ್ವ. ಅದಕ್ಕ ಮೊನ್ನೆ ನಮ್ ಗೆಳತ್ಯಾರೆಲ್ಲ ಬಂದಿದ್ರ, ಅವ್ರು ಹೇಳಾಕತ್ತಿದ್ರ ಒಬ್ಬೊಬ್ರು ಮಕ್ಕಳು ಒಬ್ಬೊಬ್ರು ಗಂಡಂದ್ರ ಹೆಂಗ ಇವರು ದೇಶ ಸೇವೆಗೆ ಹೋಗ್ಯಾರ, ಅವ್ರು ಹೋದಾಗ ಇವ್ರು ಹೆಂಗ್ ಜೀವನ ನಡೆಸಿದ್ರು ವಿಚಾರ ಮಾಡಕತ್ತಿದ್ರೆ ನೀವು. ಆಮೇಲೆ ನೀ ಹಿಂಗ ಹೊಂಟ್ಯ, ಯಾಕೋ ಬಿಸಿ ಅದಾಳ ಬಿಡು ನಮ್ ಕಲ್ಲವ್ವ, ಆಮ್ಯಾಕ ಆಟ ಅಕ್ಕಿ ಮನೆಗೆ ಹೋಗಿ ಹೇಳಿದ್ರ ಆತ ಅನ್ಕೊಂಡು ಗಪ್ಪನ ಕೂತೆ. ಕೇಳಿಲ್ಲ ನಮ್ ಗೆಳತ್ಯಾರ ಏನೇನ್ ಹೇಳ್ಯಾರ ಕೇಳು, ಒಂದು ಇಟ್ಟಿಟ್ಟ ಮಾತು ನಡಿ ಕೇಳೋಣಲ್ಲ. ಅಲ್ಲೇ ಹೋರಾಡ್ತಾ ಇದ್ರು, ನಮ್ಗೆ ಇಲ್ಲಿ ಉಸಿರು ಕಟ್ಟದಂಗೆ ಇತ್ತು ವಾತಾವರಣ. ಕ್ಷಣ ಕ್ಷಣಕ್ಕೂ ನಮ್ಗೆ ಅದು ಎಷ್ಟು ಏನು ಕ್ಯೂರಿಯಾಸಿಟಿ ಅಂತಂದ್ರೆ, ದೇಶದ ಒಂದು ಸಿಂಧೂರದ ವ್ಯಾಲ್ಯೂ ಏನಂತ ನಮ್ಗೆ ತೋರಿಸ್ಕೊಟ್ಟಂತ ಸೈನಿಕರು ತುಂಬಾ ಧನ್ಯವಾದಗಳು. ಆಕ್ಚುಲಿ ಅಲ್ಲಿ ಸಿಂಧೂರ್ ಅಂದ್ರೆ ಅದ್ರದ್ದು ವ್ಯಾಲ್ಯೂನೇ ಗೊತ್ತೇ ಇರ್ಲಿಲ್ಲ ಅಂತ ಅವ್ರಿಗೆ, ಪಾಕಿಸ್ತಾನದವ್ರಿಗೆ. ಸಿಂಧೂರ ಇದು ಅಂದ ತಕ್ಷಣ ಆಕ್ಷನ್ ಅಂದ್ರೆ ಅಂತ ಅವ್ರು ಡೈರಿ ಅವರೆಲ್ಲ ಹುಡುಕಾಡಿರೋದಂತ. ಸಿಂಧೂರ್ ಆಕ್ಷನ್ ಅಂದ್ರೆ ಅದೇನು ಒಂದು ಇದ್ರ ಅಂತ ಇದ್ದದ ಒಂದು ವಸ್ತು ಅಂತ ಮಾಡ್ಕೊಂಡಿದ್ರು ಅಂತ ಅವ್ರು. ಅದಕ್ಕೆ ಅವ್ರಿಗೆ ಅದ್ರದ್ದು ಐಡಿಯಾ ಬರೋದ್ರೊಳಗೆ ನಮ್ಗೆ ಹೋಗ್ಬಿಟ್ಟಿತ್ತು 25 ನಿಮಿಷ. ಅದು ಅಲ್ದೇನೆ ಅಲ್ಲಿ ಸೈನಿಕರು ಮಾಡ್ತಾರೆ ಅಂದ್ರು, ನಾವು ಇಲ್ಲಿ ಜನಕ್ಕಾದ್ರೂ ಅದನ್ನ ನಮ್ಮ ಸಿಂಧೂರಕ್ಕೆ ಏನರ್ಧಕ್ಕೆ ಆದ್ರೆ ನಾವು ಏನ್ ಮಾಡ್ಬೇಕು, ನಮ್ ಇಲ್ಲಿದ್ದವ್ರನ್ನು ಸೈನಿಕ ಬಿಟ್ಟು ಹೊರಗಿದ್ದವ್ರನ್ನು ನಾವು ಎಚ್ಚರಿಸ್ಬೇಕು ಅಂತ ಅನ್ನೋದು ಒಂದು ನನ್ನ ಆಸೆ. ನಮ್ಮ ಸಿಂಧೂರ ಇಟ್ಕೊಳ್ಳೋದ್ರಿಂದ ಹಿಡ್ಕೊಂಡು ಅದನ್ನ ಹೆಂಗ ಕಾಪಾಡಬೇಕು ಅಂತ ಅನ್ನೋದು ಹಿಡ್ಕೊಂಡು ನಾವು ಹೆಣ್ಮಕ್ಳನ್ನು ಅದ್ರಲ್ಲಿ ಮಾಡ್ಕೋಬೇಕು. ಒಂದ್ ಫ್ಯಾಮಿಲಿನ ಹಿಡ್ಕೊಂಡು, ಒಂದು ಸಮಾಜದಾಗ ಹಿಡ್ಕೊಂಡು, ಯಾವ್ದೇ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೂ ಯಾವ್ದೇ ಮಗುನಾದ್ರೂ ನಾವು ತಯಾರು ಮಾಡ್ಬೇಕಂತ, ತಯಾರು ಮಾಡ್ಲೇಬೇಕು ಅಂತ ಸಂದರ್ಭ ಈಗ ಬಂದಿದೆ, ಆ ಕಾಲ ಕೂಡಿ ಬಂದಿದೆ ಇವಾಗ. ನಾವು ಕೂಡ ಯೋಧರು, ಪತ್ನಿ ಸದಾಶಿವ ರಾಮಪ್ಪ ಗಡ್ಗಲಿ ಅಂತ ಸುಬೇದಾರ್ ಮೇಜರ್ ಆಗಿ ಬಂದಿದ್ದಾರೆ. ಈಗ ತಾನೇ ಭಾರತ ಪ್ರಗತಿಯತ್ತ ಸಾಗುತ್ತಾ ಇದೆ, ನಮ್ಮಷ್ಟಕ್ಕೆ ನಾವೇ ಇದ್ದ ದೇಶವನ್ನ ನಮ್ಮ ದೇಶದೊಳಗೆ ಬಂದು ಈ ತರ ಕೆಲಸ ಮಾಡಿದ್ರಿಂದ ನಮಗ್ ಬಹಳ ಬೇಜಾರಾಗಿತ್ತು. ಅಂದ್ರೆ ನಮ್ಮ ಯೋಧರು ಇರ್ಲಿ, ನಮ್ಮ ಮಹಿಳಾ ನಾರಿ ಮನೆಗಳು ಎಂತದ್ದು ಅಂತ ನಾವು ಬೇರೆ ದೇಶದವರಿಗೆ ತೋರಿಸಿದ್ದೀವಿ. ಮತ್ತ ನಮ್ಮ ಕರ್ನಾಟಕದಲ್ಲಿ ಯೋಧರ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಅನ್ಕೋತೀನಿ. ಮತ್ತ ಯೋಧರ 90 ಡಿಗ್ರಿ 100 ಡಿಗ್ರಿ ಹಿಮದಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಅವರಿಗೆ ನಾವು ಗೌರವ ಕೊಡ್ಬೇಕು. 28 ವರ್ಷ ದೇಶ ಸೇವೆ ಮಾಡಿದ್ದಾರೆ, ಅವರ ಅರ್ಧ ಜೀವನವನ್ನೇ ದೇಶಕ್ಕೆ. ಅವ್ರು ಇಲ್ದಾಗ ಬಹಳ ಕಷ್ಟ ಆಗ್ತಿತ್ತು. ಯೋಧರಿಗೆ ಇಂಥ ಸಮಯದಲ್ಲಿ ಮಾತ್ರ ಯೋಧರನ್ನ ನೆನಪು ಮಾಡ್ಕೋತಾರೆ, ಅದಾಗ್ಬಾರ್ದು. ಯಾವಾಗ್ಲೂ ಅವರ ಫ್ಯಾಮಿಲಿಗಳಿಗೆ, ಅವ್ರಿಗೆ ಮತ್ತೆ ಎಲ್ಲರಿಗೂ ಗೌರವ ಸಿಗ್ಬೇಕು ಅನ್ನೋದು ನಮ್ಮ ಆಸೆ. ಅವ್ರಂತೂ ನ್ಯೂಸ್ ಮುಂದೆ 2 ದಿನ ಅಂತೂ ಕಂಟಿನ್ಯೂ ನ್ಯೂಸ್ ಜನೇ ಕೇಳಿದ್ರು. ಮತ್ತೆ ಅವ್ರಿಗೆ ನಮ್ಮ ಭಾರತದ ಸೇನೆ ಬಗ್ಗೆ ಅವ್ರಿಗೆ ತುಂಬಾ ಹೆಮ್ಮೆ ಇದೆ. ಅವರು ಮನೆ ಕೆಲಸ ಮತ್ತು ಅಂದ್ರೆ ಫ್ಯಾಮಿಲಿ ಅವ್ರನ್ನ ಬಿಡ್ತಾರೆ ಹೊರತು ದೇಶ ಭಕ್ತಿ ಅವ್ರಿಗೆ ಜಾಸ್ತಿನೇ ಇದೆ. ಆಪರೇಷನ್ ಸಿಂಧೂರ್ ಅಂದ್ರ ನಮ್ಮ ಭಾರತ ಮಾತೆಯ ಕುಂಕುಮ ಹೊರದಂಗ ಅನಿಸ್ತೈತಿ ನೋಡ್ರಿ. ನಮ್ಮ ಸೈನಿಕರ ಪರಾಕ್ರಮ ಯಾವ ರೀತಿಯಾಗಿತ್ತು ಅನ್ನೋ ಈಗ ಏನ್ ಗೆದ್ದಿತ್ತಲ್ರಿ ಸಂಭ್ರಮದಾಗೋದು ಗೊತ್ತಾಗ್ತೈತಿ ನೋಡ್ರಿ. ಅವ್ರ ಪರಾಕ್ರಮ ಏನ್ ಅನ್ನೋದ್ರಿ, ಸಾಕಷ್ಟು ಬೆಂಬಲ ಸಿಗ್ಬೇಕು ಅನ್ನೋದ್ರ ನಮ್ಮೆಲ್ಲರದ್ದು ರೀ. ಇದ್ ಮಾತು ಕೇಳ್ತಾ ಇರುವಂತಹ ಪ್ರತಿಯೊಂದು ಮನೆಯಲ್ಲಿ ಅವ್ರ ಕಣ್ಣ ನೀರು ಅವ್ರು ಗೊತ್ತಿಲ್ದನ ಬಳಾತಿರ್ತಾವ್ರಿ ಅವ್ರ ಮನೆಯನ್ನ. ಈಗ ಅವ್ರಿ ಸೈನಿಕ ಕೊಳಂಗಿಲ್ರಿ, ಅದ್ ಏನ್ರಿ ಯುದ್ಧ ಸಂದರ್ಭದಾಗ ಅಷ್ಟೇ ನೆನ್ಸ್ಕೊಳಕತ್ತಾರ್ರಿ, ಹಂಗಾಗ್ಬಾರ್ದ್ರಿ. ನಮ್ಮ ದೇಶದ ಸೈನಿಕರಿಗೆ ಜನ ತಟ್ಟಿ ಹುರಿದಂಬಿಸ್ಬೇಕಂತ ಕಾರ್ಯ ಮಾಡ್ಬೇಕ್ರಿ. ಮನೆ ಮನೆಯಲ್ಲಿ ಆಗಿರ್ಲಿ ಮತ್ತೆ ನಮ್ಮ ಊರೊಳಗಾಗಿರ್ಲಿ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡ್ಕೊತಿರ್ಬೇಕ್ರಿ. ಅವ್ರಿಗೆ ಈಗಿನ ಜನರೇಷನ್ ಹಂಗೈತಿ ಅಂದ್ರ ರೀ, ಯಾರ್ದೋ ಒಂದ ಸಂದೇಶಕ್ಕ ಈಗ ನಾವು ಕಾಯ್ತಾ ಇರ್ತೀವಿ, ಎಷ್ಟೊಂದು ನಿಮಿಷ ಇಲ್ದನ ಚೊಡ್ಪಡಿಸಿರ್ತೀವಿ. ನಮ್ಮ ಸೈನಿಕರ್ರಿ ಆ ಶತ್ರುಗಳ ಸಂವಾರಕ್ಕ ಪ್ರತಿ ನಿಮಿಷ ಪ್ರತಿ ಕ್ಷಣ ಕಂದ್ರತೆ ಮುಚ್ಚಂದ ಆ ದೇಶ ರಕ್ಷಣೆ ಮಾಡತ್ತಾರಲ್ರಿ, ಅವ್ರ ಬಗ್ಗೆ ನಿಜವಾಗ್ಲು ಬಹಳ ಹೆಮ್ಮೆ ಪಡ್ಬೇಕ್ರಿ. ನಮ್ಮ ನಮ್ಮಗನ ನಮ್ಮ ಅಕ್ಕರ ಮಗನು ಒಬ್ಬನು ಯೋಧದನ್ರಿ, ರಜಾದ ಮೇಲೆ ಬಂದಿದ್ನರಿ ಮೇಡಮ್. ನಾವೆಲ್ಲ ಅವಾಗ ತಿಲಕಾಯಿತ್ತು, ಫೋನ್ ಬಂದ್ರಿ ಮೇಡಮ್ ಹಿಂಗ ವಿದ್ಯ ಸಾರ್ಯಾರಪ್ಪ ಬಾ ಅಂತೇಳಿ. ನಾವೆಲ್ಲ ಅವಾಗ ತಿಲಕಾಯಿತ್ತು ಆರತಿ ಮಾಡಿ ನೀನು ನಮ್ ದೇಶದ ಗಡಿಯನ್ನು ಕಾಯುವಂತ ಹೇಳೋದ ನಿಮಗೆ ಶುಭವಾಗ್ಲಿ ಅಂತ ಹೇಳಿ ಕಳಿಸ್ಕೊಟ್ರಿ. ಅವ್ರ ಹೆಸರು ಪ್ರಕಾಶ್ ರೀ, ಅವನ ಹೆಸರು. ನಾವು ಹೋಗಿಂದ ನಾವೆಲ್ಲ ದೇವಸ್ಥಾನದೊಳಗ ಅವ್ರ ಬಗ್ಗೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಎಲ್ಲ ಪೂಜಾ ಅವನ್ನೆಲ್ಲ ಮಾಡಿದ್ರು ಮೇಡಮ್. ನೋಡ್ಬೆ ಅಲ್ಬೆ, ಇವನ್ನೆಲ್ಲ ನೋಡಿದ್ ಜೀವ್ ತಳಮಳ ಆಗುದಲ್ಲ ಅನ್ಬೆ. ಅಲ್ಲ ಕಲ್ಲವ್ವ, ಅಲ್ಲೇ ಹಿಮ ಬೀಳ್ತಿರ್ತೈತಿ, ಒರಿಯುವಂತ ತಂಡಿ, ಹೊತ್ತಿಗೆ ಊಟಿಲ್ಲ, ಚಾ ಇಲ್ಲ, ನೀರಿಲ್ಲ, ಏನೇ ನಿಲ್ದನ. ಹ್ಮ್ ಬ್ಯಾಡವ, ಯಾ ಶತ್ರು ದೇಶಕ್ಕೂ ಬ್ಯಾಡ ನೋಡ. ಏನ ನೋಡ ಕಲ್ಲವ್ವ, ಜಗಳ ಆಡೋದು, ದ್ವೇಷ ಸಾಧಿಸೋದು, ಒಬ್ಬರಿಗೊಬ್ಬರು ಮ್ಯಾಗ ನಾವು ಕತ್ತಿ ಮಸಿಯುದಂತೀವಲ್ಲ, ಅದಾಗ್ಲಿ, ಯಾಕೆ ಮಾಡ್ಬೇಕು? ಇರೋದ ಜನ್ಮ ನಾಲ್ಕ ದಿನದ ಅಷ್ಟ, ಖುಷಿಲೆ ಬಂದ ಖುಷಿಲೆ ಇದ್ದ, ನಮ್ ಕೈಲ ಆತ ಇನ್ನೊಬ್ರು ಉಪಕಾರ ಮಾಡ್ಬೇಕು. ಆ ನಮ್ಮ ಅಣ್ಣ ದಿವಾಕರ್ ಹೆಗ್ಡೆ ಒಂದು ಚಂದ ಹಾಡ್ ಬರ್ದಾನ, ಯುದ್ಧದ ಟೈಮ್ನಾಗ ಅವ್ರ ಜೀವನ ಹೆಂಗಿರ್ತೈತಿ, ನಮ್ಮ ಸೈನಿಕರದ ಅಲ್ಲಿ ಗಡಿ ಕಾಯವನ ಜೀವನ ಹೆಂಗಿರ್ತದ ಅಂತೇಳಿ ಒಂದ್ ಹಾಡ್ ಬರ್ದಾನ. ಒಂದ್ ಹಾಡ್ ಕೇಳಿಬಿಡೋಣ. ಅಲ್ಲಿ ಹೇಳೋಣ. ವಿಜಯ ಕೈದ ಧೀರ ಹಿಮನೆತ್ತಿಯಲ್ಲಿ ಬಿಸಿ ರಕ್ತ ಚಲ್ಲಿ ವಿಜಯ ಕೈದ ಧೀರ ಶತನಮನ ಯೋಧ ವೀರ ಶತನಮನ ಯೋಧ ವೀರ ಶತನಮನ ಯೋಧ ವೀರ ಕರೆಗೆ ಆರಣದ ಮೊರೆಗೆ ಗಡಿಯತ್ತ ಭೀಮನಡಿಗೆ ತಾಯೊಡಲ ಕರೆಗೆ ಆರಣದ ಮೊರೆಗೆ ಗಡಿಯತ್ತ ಭೀಮನಡಿಗೆ ಅಡಿ ಇಡಲು ಸ್ವರ್ಗ ಹುಡಿಯಾದ ಜೀವ ಮುಡಿ ಹೂ ತಾಯ ಗುಡಿಗೆ ಅಡಿ ಇಡಲು ಸ್ವರ್ಗ ಹುಡಿಯಾದ ಜೀವ ಮುಡಿ ಹೂ ತಾಯ ಗುಡಿಗೆ ಹಿಮನತ್ತಿಯಲ್ಲಿ ಬಿಸಿ ರಕ್ತ ಚಲ್ಲಿ ದಿಗ್ವಿಜಯ ಕೈದ ಧೀರ ಶತನಮನ ಯೋಧ ವೀರ ಶತನಮನ ಯೋಧ ವೀರ ಶತನಮನ ಯೋಧ ವೀರ ಕಣ್ಗಾವಲಾಗಿ ಕಣ ಕಣವ ಕಾದೆ ಪಣವಿತ್ತು ಜೀವ ದ್ರವ್ಯ ಕುಂಗಾವಲಿತ್ತು ರಣ ಕಣವ ಗೆಲ್ರೆ ಕ್ಷಣ ಕ್ಷಣಕ್ಕು ಅಗ್ನಿ ದಿವ್ಯ ಮುಂಗಾವಲಿತ್ತು ರಣ ಕಣವ ಗೆಲ್ರೆ ಕ್ಷಣ ಕ್ಷಣಕ್ಕು ಅಗ್ನಿ ದಿವ್ಯ ಹಿಮನೆತ್ತಿಯಲ್ಲಿ ಬಿಸಿ ರಕ್ತ ಚಲ್ಲಿ ವಿಜಯ ಗೈದ ಧೀರ ಶತನಮನ ಯೋಧ ವೀರ ಶತನಮನ ಯೋಧ ವೀರ ಶತನಮನ ಯೋಧ ವೀರ. ಅಲ್ಲ ಇಂತ ಹಾಡ್ ಕೇಳಿದ್ರ ಮೈ ರೋಮಾಂಚನ ಆಗ್ತಿತ್ತು ನೋಡ ಕಲ್ಲವ್ವ. ಆ ಸೈನಿಕರಿಗೆ, ಸೈನಿಕರ ಮನೆಯವ್ರಿಗೆ, ಅವ್ರ ಅಪ್ಪ ಅವಗ ಒಂದು ಧೈರ್ಯ ಹೇಳೋದು, ಎರಡು ಒಳ್ಳೆ ಮಾತಾಡೋದು, ದೇವ್ರಿಗೆ ಅವ್ರ ಪರವಾಗಿ ಅವ್ರಿಗೆ ಶಕ್ತಿ ಕೊಡಪ್ಪ, ಅವ್ರಿಗೆ ಆರಾಮಾಗಿಡ ಅಂತ ಬೇಡ್ಕೊಳ್ಳೋದು, ಇಷ್ಟರೇ ನಾನು ನೀನು ಮಾಡೋಣಲ್ಲ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಮುಳುಗುಂದದ ಫಕೀರಪ್ಪ ತಿಪ್ಪಣ್ಣ ಜೋಗಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದವನ್ನು